ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ, ರೈತ ಎಂದು ಸ್ವಾರ್ಥಿ ಅಲ್ಲ. ರೈತ ಬಂಧವರೇ, ಶ್ರೋತೃಗಳೇ, ಮಡಿಕೇರಿ ಆಕಾಶವಾಣಿಯಿಂದ ಸಂಜೆಯ ಕಿಸಾನ್ ವಾಣಿಯಲ್ಲಿ ಕೃಷಿ ಸಂಬಂಧಿ ಉಪಯುಕ್ತ ಕಾರ್ಯಕ್ರಮಗಳು ಬಿತ್ತರವಾಗುತ್ತಿವೆ. ಕಾಫಿ, ಕಾಳುಮೆಣಸು, ಏಲಕ್ಕಿ, ಭತ್ತ, ಅಡಿಕೆ, ತಾಳೆ, ರಬ್ಬರ್, ಗೋಡಂಬಿ, ಶುಂಠಿ, ಹೈನುಗಾರಿಕೆ, ಹಂದಿ ಸಾಕಾಣಿಕೆ, ತರಕಾರಿಗಳ ಬೇಸಾಯ, ಬೆಳೆಗಳಲ್ಲಿ ಕೀಟರೋಗಗಳ ನಿಯಂತ್ರಣ, ಜೇನು ಸಾಕಾಣಿಕೆ, ಹೀಗೆ ರೈತರ ಅನುಭವಗಳು, ಕೃಷಿ ನಿರತ ಮಹಿಳೆಯರ ಮಾತುಗಳು, ತಜ್ಞರ ಸಲಹೆಗಳು ಮೂಡಿಬರುತ್ತಿವೆ. ನೀವು ಕೇಳಿ ಇತರರಿಗೂ ತಿಳಿಸಿ. ಸಂಜೆ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ನಮ್ಮೆಲ್ಲರಿಗೆ ಪ್ರಮುಖವಾಗಿರುವ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದೇ ತಿಂಗಳಿನ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಮಾನ್ಯ ಪ್ರಧಾನಮಂತ್ರಿಗಳು ಪ್ರಸ್ತಾಪಿಸಬೇಕೆಂದು ನೀವು ಬಯಸುತ್ತೀರಾ? ಹಾಗಾದರೆ ಆ ವಿಷಯಗಳ ಬಗ್ಗೆ ನೀವು ನಿಮ್ಮ ಅನಿಸಿಕೆಗಳನ್ನು ತಿಳಿಸಬಹುದು. ಹೇಗೆ ಅಂತೀರಾ? ನಿಮ್ಮ ಸಲಹೆಗಳನ್ನು ಮನ್ ಕಿ ಬಾತ್ ಓಪನ್ ಫೋರಂನಲ್ಲಿ ಹಂಚಿಕೊಳ್ಳಿ ಅಥವಾ 1800 11 7800 ಟೋಲ್ ಫ್ರೀ ನಂಬರ್ ಡಯಲ್ ಮಾಡಿ ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ನಿಮ್ಮ ಸಲಹೆ ಸೂಚನೆಗಳನ್ನು ರೆಕಾರ್ಡ್ ಮಾಡಿ ಸಂದೇಶವನ್ನು ರವಾನಿಸಬಹುದು. ಅಥವಾ 1922 ಈ ಸಂಖ್ಯೆಗೆ ಮಿಸ್ ಕಾಲ್ ನೀಡಿ ಎಸ್ಎಂಎಸ್ ಮೂಲಕ ಬರುವ ಲಿಂಕ್ ಅನ್ನು ಅನುಸರಿಸಿ ಸಲಹೆಗಳನ್ನು ಕಳುಹಿಸಬಹುದು. ಬನ್ನಿ, ನಿಮ್ಮ ಸಲಹೆಗಳು ದೇಶದ ಜನತೆಗೆ ಸ್ಫೂರ್ತಿಯಾಗಲಿ, ಮಾಹಿತಿ ವಿನಿಮಯಕ್ಕೆ ದಾರಿಯಾಗಲಿ. ತಪ್ಪದೇ ಕೇಳಿ ಆಕಾಶವಾಣಿ ದೇಶದ ಜನಪ್ರಿಯ ವಾಹಿನಿಯಲ್ಲಿ March 27 ಬೆಳಗ್ಗೆ 11 ಗಂಟೆಗೆ ಜನಮನದ ಧ್ವನಿ ಮನ್ ಕಿ ಬಾತ್. ಮನ್ ಕಿ ಬಾತ್. ರೈತ ಬಾಂಧವರೇ, ಕೇಳುಗರೆ, ಇವತ್ತು ನಿಮಗೆ ಆಸಕ್ತಿದಾಯಕವಾದ ಒಂದು ಸಂಗತಿಯನ್ನು ತಿಳಿಸ್ತಿದ್ದೇವೆ. ಮೈಕ್ರೋಗ್ರೀನ್ಸ್, ಎಳೆ ಸೊಪ್ಪುಗಳು, ಮೊಳಕೆ ಹಂತದಿಂದ ನಂತರದ ಬೆಳವಣಿಗೆ ಇದು. ವಿಶೇಷವಾಗಿ ಆರೋಗ್ಯ ರಕ್ಷಣೆಗೆ ಈ ಮೈಕ್ರೋಗ್ರೀನ್ಸ್ ಅಥವಾ ಎಳೆ ಸೊಪ್ಪುಗಳು ಉಪಯುಕ್ತ ಅನ್ನಲಾಗ್ತಾ ಇದೆ. ಇವುಗಳನ್ನು ಹೇಗೆ ಬೆಳೆಸಬೇಕು, ಇವುಗಳ ಬಳಕೆಯಿಂದಾಗುವ ಪ್ರಯೋಜನ ಏನು, ಇವುಗಳನ್ನು ಉಪಯೋಗ ಮಾಡುವ ಕ್ರಮ ಹೇಗೆ, ಈ ಕುರಿತಂತೆ ಇವತ್ತು ನಮ್ಮ ಜೊತೆಗೆ ನಿತಿನ್ ಕುಮಾರ್ KR ಮಾತನಾಡುತ್ತಿದ್ದಾರೆ. PhD ಮಾಡುವಾಗ ಇವರು ಇದ್ರ ಬಗ್ಗೆನೆ ಆಳವಾಗಿ ಅಧ್ಯಯನ ಮಾಡಿದ್ದಾರೆ. BSc ಹಾರ್ಟಿಕಲ್ಚರ್, MSc ಹಾರ್ಟಿಕಲ್ಚರ್ ಮಾಡಿಕೊಂಡು PhD ಮುಗಿಸುವ ಕೊನೆಯ ಹಂತದಲ್ಲಿದ್ದಾರೆ. ಈಗ ಮಡಿಕೇರಿಯ ವಿಸ್ತರಣ ಶಿಕ್ಷಣ ಘಟಕದಲ್ಲಿ ಕಾರ್ಯ ಮಾಡುತ್ತಿದ್ದಾರೆ. ನಿತಿನ್ ಕುಮಾರ್ ಅವರನ್ನ ನಾವು ಸ್ವಾಗತ ಬಯಸ್ತಾ ಅವರಿಂದ ವಿಚಾರಗಳನ್ನ ಪಡೆದುಕೊಳ್ಳೋಣ. ಇವತ್ತು ನಿತಿನ್ ಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಈ ಮೈಕ್ರೋಗ್ರೀನ್ಸ್, ಎಳೆ ಸೊಪ್ಪುಗಳು, ಇವುಗಳ ಬಗ್ಗೆ ನಿಮ್ಮದಾದ ಅಧ್ಯಯನ ಮತ್ತು ಅನುಭವ ಮತ್ತು ಕೇಳಿದ್ದು ಕಂಡಿದ್ದು ಈ ಸಂಗತಿಗಳನ್ನ ಪ್ರಸ್ತಾಪ ಮಾಡಿ. ನಾವು ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ನಮಗೆ ತಾಜಾ ಮತ್ತು ಕೀಟನಾಶಕ ಶಿಲೀಂಧ್ರನಾಶಕ ಅವಶೇಷಗಳಿಲ್ಲದ ತರಕಾರಿಗಳು ಸಿಗ್ತಾ ಇರೋದು ಕಡಿಮೆನೆ ಆಗಿದೆ. ಅಂದ್ರೆ ಈ ಸಾವಯವ ರೀತಿಯಲ್ಲಿ ಬೆಳೆದಂತ ತರಕಾರಿಗಳು ನಮಗೆ ಸಿಗ್ತಾ ಇಲ್ಲ. ಮತ್ತೊಂದೆಡೆ ನೋಡೋದಾದ್ರೆ ನಮ್ಮ ಜೀವನ ಶೈಲಿ ಅವನು ಬದಲಾಗಿದೆ. ಅಂದ್ರೆ ಈ ಬಿಡುವಿಲ್ಲದ ಜೀವನ ಮತ್ತೆ ಒತ್ತಡಗಳು, ಅಂದ್ರೆ ಈಗ ನಾವು ಆರೋಗ್ಯದ ಕಡೆ ಗಮನ ಹರಿಸ್ತಾ ಇರೋದು ಈ ತರ ಆಗಿದೆ. ಈ ನಿಟ್ಟಿನಲ್ಲಿ ನಾನು ಒಂದು ಸೂಪರ್ ಫುಡ್, ಅಂದ್ರೆ ಇದು ಮೈಕ್ರೋಗ್ರೀನ್, ಬೇಬಿ ಸಸ್ಯಗಳು ಅಂತ ಹೇಳಿದಾಗೆ, ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಈ ಮೈಕ್ರೋಗ್ರೀನ್ ಅಂದ್ರೆ ಇವು ಸಣ್ಣ ಸಸ್ಯಗಳಾಗಿದ್ದು ಇವು ಬೀಜಗಳು ಮೊಳಕೆ ಒಡೆದ 7 ದಿನಗಳ ನಂತರ ಮತ್ತು 21 ದಿನಗಳ ಒಳಗಡೆ ಇದನ್ನ ಬಳಸಬೇಕಾಗ್ತದೆ. ಇವು 2.5 ಸೆಂಟಿಮೀಟರ್ ಇಂದ 7.5 ಸೆಂಟಿಮೀಟರ್ ತನಕ ಉದ್ದ ಇರ್ತವೆ. ತೀರಾ ಎಳೆದಲ್ಲ, ಬಲ್ತಿರೋದಲ್ಲ, ತೀರಾ ಎಳೆದವಲ್ಲ. ಮತ್ತೆ ನಾವು ಪ್ರಪಂಚದಾದ್ಯಂತ ನೋಡೋದಾದ್ರೆ 70 ವಿವಿಧ ಪ್ರಭೇದಗಳಲ್ಲಿ ಈ ಮೈಕ್ರೋಗ್ರೀನ್ಗಳನ್ನ ನಾವು ಕಾಣಬಹುದು. ಅಂದ್ರೆ ಎಲ್ಲಾ ತರಕಾರಿಗಳು ಮತ್ತೆ ಒಂದಷ್ಟು ಹುಲ್ಲಿನ ಬೀಜಗಳನ್ನ ಉಪಯೋಗಿಸಿಕೊಂಡು ನಾವು ಇದನ್ನ ಬೆಳ್ಕೊಳ್ಬಹುದು. ಇವುಗಳಲ್ಲಿ ವಿವಿಧ ರೀತಿಯಲ್ಲಿ ಸುವಾಸನೆ, ರುಚಿ, ಬಣ್ಣಗಳಲ್ಲಿ ನಾವು ವೈವಿಧ್ಯತೆಯನ್ನು ಕಾಣಬಹುದು. ಮತ್ತೆ ಇದರ ಇತಿಹಾಸನ ನಾವು ನೋಡೋದಾದ್ರೆ ಸುಮಾರು 1980ರ ದಶಕದಲ್ಲಿ ಕ್ಯಾಲಿಫೋರ್ನಿಯಾ ಮತ್ತು ಈ ಸ್ಯಾನ್ ಫ್ರಾನ್ಸಿಸ್ಕೋ ನಗರಗಳ ಒಂದು ರೆಸ್ಟೋರೆಂಟ್ಗಳಲ್ಲಿ ಇವನ್ನ ಆಹಾರಗಳು, ಅವರು ಮಾಡಿದಂತ ಖಾದ್ಯಗಳನ್ನ ಅಲಂಕರಿಸಲು ಮೈಕ್ರೋಗ್ರೀನ್ಗಳನ್ನ ಯೂಸ್ ಮಾಡಲು ಶುರು ಮಾಡ್ತಾರೆ. ಇದರಲ್ಲಿ ಮೊದಲನೇದಾಗಿ ಅವ್ರು ಯೂಸ್ ಮಾಡಿದ್ದು ಯಾವ್ದು ಬೀಜ ಅಂತಂದ್ರೆ ಚಿಯಾ ಸೀಡ್ಸ್, ಅಂದ್ರೆ ನಾವು ಕಸ್ತೂರಿ ಬೀಜ ಅಂತೀವಲ್ಲ, ಅದು ಅದನ್ನ ಮತ್ತೆ ಈ ಒಂದು ಕೋಸ್ ಜಾತಿ ತರಕಾರಿ ಕೇಲ್ ಅಂತ ಒಂದಿದೆ, ಇದರ ಬೀಜಗಳನ್ನ ಯೂಸ್ ಮಾಡ್ಕೊಂಡು ಅವರು ಬೆಳೆಸಿದ್ರು ಮೈಕ್ರೋಗ್ರೀನ್ಸ್ ಅಂತ. ಮೈಕ್ರೋಗ್ರೀನ್ ಎಂಬ ಪದ ದಾಖಲಿತವಾಗಿ ಶುರುವಾಗಿದ್ದು 1998ರಲ್ಲಿ ನಾರ್ತ್ ಅಮೆರಿಕಾದಲ್ಲಿ ಮೈಕ್ರೋಗ್ರೀನ್ ಎಂಬ ಪದವನ್ನ ಬಳಕೆಗೆ ಶುರು ಮಾಡಿದ್ರು. ಮತ್ತೆ ಈ 2000ರ ಇಸ್ವಿಯ ಬಹುತೇಕ ರೆಸ್ಟೋರೆಂಟ್ಗಳು ಮತ್ತು ಸೂಪರ್ ಮಾರ್ಕೆಟ್ಗಳು ಎಲ್ಲಾ ಕಡೆ ದೊರೆಯುವಂತೆ ಆಯ್ತು, ಅಮೆರಿಕಾದಲ್ಲಿ ಮಾತ್ರ. ಇತ್ತೀಚಿನ ವರ್ಷಗಳಲ್ಲಿ 2000ರ ಇಸ್ವಿಯ ನಂತರದಲ್ಲಿ ಗ್ರಾಹಕರು ಜಾಗೃತಿಗೊಂಡು ಅದರ ಆರೋಗ್ಯದ ಮತ್ತು ಅದರ ಪೋಷಕಾಂಶಗಳ ಬಗ್ಗೆ ತಿಳಿದು ಅದನ್ನ ಬಳಸಲು ಶುರು ಮಾಡಿದ್ರು. ಭಾರತ ದೇಶದಲ್ಲಿ ಇದು ಯಾವಾಗ ಶುರು ಆಯ್ತಪ್ಪ ಅಂತ ನಾವು ನೋಡೋದಾದ್ರೆ, ದೆಹಲಿ, ಮುಂಬೈ, ಬೆಂಗಳೂರು ಇಂಥ ನಗರಗಳ ರೆಸ್ಟೋರೆಂಟ್ಗಳಲ್ಲಿ ಜನಪ್ರಿಯ ಶೆಫ್ಗಳಿದ್ದಾರೆ. ಇವರು ಬೇರೆ ದೇಶದಲ್ಲಿ ಬೇರೆ ರಾಜ್ಯದಲ್ಲಿ ಅಲ್ಲಿ ಮಾಡುವಂತ ಖಾದ್ಯಗಳು ಅವೆಲ್ಲ ಇವರು ನೋಡುವಾಗ ಈ ಒಂದು ಮೈಕ್ರೋಗ್ರೀನ್ ಅನ್ನು ನಮ್ಮ ದೇಶಕ್ಕೆ ತಂದು ಪರಿಚಯಿಸಿದ್ರು ಅವರು. ನೋಡಿ, ಎಲ್ಲಾ ಕ್ಷೇತ್ರಗಳಲ್ಲಿನೂ ವೈವಿಧ್ಯತೆ ಇದೆ, ಮತ್ತೆ ವಿಶೇಷತೆ ಇದೆ, ಬೆಳವಣಿಗೆ ಇದೆ. ನಮ್ಮ ಸಮಾಜ ಒಂದೇ ರೀತಿಯದನ್ನ ಇಷ್ಟಪಡೋದಿಲ್ಲ, ಅದು ಕೆಟ್ಟದ್ದು ಒಳ್ಳೇದು ಅದು ಬೇರೆ ವಿಚಾರ. ಈ ಮೈಕ್ರೋಗ್ರೀನ್ಸ್, ಎಳೆಯದಾಗಿರುವ ಸೊಪ್ಪುಗಳನ್ನ ನಾವು ಬಳಕೆ ಮಾಡುವ ಒಂದು ಸಂದರ್ಭದಲ್ಲಿ ಇವುಗಳ ವೈವಿಧ್ಯತೆ ಬಗ್ಗೆ ತಿಳ್ಕೊಂಡ್ರೆ ಒಳ್ಳೇದು. ನಾನು ಮೊದಲೇ ಹೇಳಿದಾಗೆ ಸುಮಾರು 70ರಿಂದ 80 ಮೈಕ್ರೋಗ್ರೀನ್ಗಳನ್ನು ನಾವು ನೋಡಬಹುದು. ಮತ್ತೆ ಇದರಲ್ಲಿ ಯಾವ್ಯಾವ ಬೀಜಗಳು ಯೂಸ್ ಮಾಡಿಕೊಂಡು ಅದರ ವೈವಿಧ್ಯತೆಯನ್ನು ನಾನು ಇಲ್ಲಿ ಹೇಳ್ತೇನೆ. ಈ ಕೋಸು ಜಾತಿ ತರಕಾರಿ ಬೀಜಗಳನ್ನ ಯೂಸ್ ಮಾಡಿಕೊಂಡು, ಅಂದ್ರೆ ಈ ಹೂಕೋಸು, ಎಲೆಕೋಸು, ಗಡ್ಡೆಕೋಸು, ಸಾಸಿವೆ, ಕೇಲ್, ಚೈನಾ ಕ್ಯಾಬೇಜ್, ಈ ತರ ತರಕಾರಿ ಬೀಜಗಳನ್ನ ನಾವು ಯೂಸ್ ಮಾಡಿಕೊಂಡು ಬೆಳ್ಕೊಳ್ಬಹುದು. ಹಾಗಾದ್ರೆ ಈಗ ಹೂವಾಗದ ತನಕ ಬೇಕಾಗಿಲ್ಲ, ಗಡ್ಡೆಕೋಸ್ ಆಗದ ತನಕ ಕಾಯ್ಬೇಕಾಗಿಲ್ಲ, ಪೋಷಕಾಂಶಗಳು ಸಿಗ್ತವೆ. ಓಹೋ, ಮೂಲಂಗಿ ಅಷ್ಟೇ, ಸಾಸಿವೆ ಅಷ್ಟೇ. ಹೌದು, ಎಳೆ ಸಸಿಗಳನ್ನೇ ಆರಾಮಾಗಿ ತರಕಾರಿಯಾಗಿ ಅಥವಾ ನೇರ ಸೇವನೆಗೆ ಉಪಯೋಗಿಸ್ಕೊಂಡ್ಬಿಡ್ಬೋದು, ಯಾವುದೇ ರಾಸಾಯನಿಕಗಳಿರಲ್ಲ. ನಿಜ, ಒಳ್ಳೆ ವಿಚಾರ. ಹೂಕೋಸು, ಎಲೆಕೋಸು, ಮೂಲಂಗಿ ಮತ್ತು ಸಾಸಿವೆ, ಈ ತರದನ್ನ ತರಕಾರಿ ಬೀಜಗಳನ್ನ ನಾವು ಯೂಸ್ ಮಾಡ್ಕೊಳ್ಬಹುದು. ಸೊಪ್ಪು ತರಕಾರಿಗಳನ್ನ, ಕೀರೆ, ದಂಟು, ಪಾಲಕ್, ಸಬ್ಬಸಿಗೆ, ಕೊತ್ತಂಬರಿ, ಮುಖ್ಯವಾಗಿ ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಆರೋಗ್ಯ ದೃಷ್ಟಿಯಿಂದ ಆಗ್ಲಿ, ಪೋಷಕಾಂಶಗಳ ದೃಷ್ಟಿಯಿಂದ ಆಗ್ಲಿ, ಬಹಳ ನಾವು ಇದನ್ನ ಉಪಯೋಗಿಸ್ತೇವೆ ಮೈಕ್ರೋಗ್ರೀನ್ ಬೆಳೆಯಲು. ಮತ್ತೆ ಕಾಳು ಜಾತಿ ತರಕಾರಿಗಳು, ಅಂದ್ರೆ ಕಡಲೆಕಾಳು, ಹಲಸಂದೆ ಕಾಳು, ಹೆಸರು ಕಾಳು, ಈ ತರದವನ್ನ ನಾವು ಯೂಸ್ ಮಾಡಬಹುದು. ಸರಿನೇ. ಮತ್ತೆ ಬೇರೆ ತರಕಾರಿಗಳಂದ್ರೆ ಕ್ಯಾರೆಟ್, ಸೋಂಪ್ ಕೇಳಿದಿರಲ್ಲ ಅದು, ಮತ್ತೆ ಓಂ ಕಾಳು, ಅನೈಸ್ ಅಂತೀವಿ ಅದು, ಲೆಟ್ಯೂಸ್, ಮುಖ್ಯವಾಗಿ ಸೂರ್ಯಕಾಂತಿ ಬೀಜಗಳು, ಸೂರ್ಯಕಾಂತಿ ಬೀಜಗಳು ನಾವು ಮೈಕ್ರೋಗ್ರೀನ್ ಬೆಳೆಯಲು ಬಳಸ್ತೇವೆ. ಓಹೋ, ಸರಿನೇ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಈ ಹುಲ್ಲು ಜಾತಿ ಬೀಜಗಳಿದಾವೆ, ಗೋಧಿ ಬೀಜ, ಭತ್ತ, ಬಾರ್ಲೆ, ಜೋಳ, ಇವನು ನಾವು ಮೈಕ್ರೋಗ್ರೀನ್ ಬೆಳೆಯಲು ಬಳಸ್ಕೊಳ್ಬಹುದು. ಮೆಕ್ಕೆಜೋಳನು ಉಪಯೋಗಿಸ್ಕೋಬಹುದು, ಮೆಕ್ಕೆಜೋಳನು ಬೆಳೆಸ್ಕೊಬಹುದು. ಬಿಳಿ ಜೋಳ ಆಗುತ್ತಾ? ಬಿಳಿ ಜೋಳನು ಆಗುತ್ತೆ. ರಾಗಿನೂ ಆಗ್ಬೋದೇನೋ ಅಲ್ವಾ? ಆಗ್ಬೋದು, ಬಟ್ ಅದೇ ನಾವು ಅದನ್ನ ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ, ಜ್ಯೂಸ್ ಮಾಡ್ಕೊಂಡು ಅಥವಾ ಬೇರೆ ಯಂತ್ರ ಜೊತೆ ಮಿಶ್ರಣ ಮಾಡ್ಕೊಂಡು ಸೇವಿಸಬೇಕಾಗ್ತದೆ. ಓಕೆ, ನಾವು ಬೀಜಗಳಲ್ಲಿ ವೈವಿಧ್ಯತೆ ನೋಡಿದ್ವಿ. ಈಗ ರುಚಿಯಲ್ಲಿ ವೈವಿಧ್ಯತೆ ನೋಡೋದಾದ್ರೆ ಸ್ವಲ್ಪ ಮಸಾಲೆ ಇರುವಂತ ರುಚಿ ಇರ್ತದೆ, ಕೆಲವು ತುಸು ಕಹಿ ಇರುತ್ತೆ, ಕಹಿ ಇರಬಹುದು, ಸಿಹಿ ಇರಬಹುದು, ಒಂಥರ ವಿಶೇಷವಾದ ರುಚಿ ಅದೇ ಹುಳಿ. ಸುಮಾರು 79 ವೈವಿಧ್ಯತೆ ಇದೆ ಅಂದ್ರೆ ಅದು ಎಲ್ಲಾ ತರದ್ದು ಇರುತ್ತೆ ಅಲ್ವಾ. ಸಬ್ಬಸಿಗೆ, ಕೊತ್ತಂಬರಿ, ಮೂಲಂಗಿ, ಸಾಸಿವೆ, ಇಲ್ಲಿ ಬೆಳೆದಂತ ಮೈಕ್ರೋಗ್ರೀನ್ ನಮ್ಗೆ ಮಸಾಲೆ ರುಚಿಯನ್ನು ಕೊಡ್ತವೆ. ಮೆಂತ್ಯೆ, ಕಸ್ತೂರಿ ಬೀಜಗಳಿಂದ ಬೆಳೆದಂತ ಮೈಕ್ರೋಗ್ರೀನ್ಗಳು ಸ್ವಲ್ಪ ಕಹಿ ಇರ್ತವೆ, ಅಂದ್ರೆ ತೀರಾ ಕಹಿ ಅಲ್ಲ, ತುಸು. ಮತ್ತೆ ಸಿಹಿ ಆದ್ರೆ ಕಾಳುಗಳಿಂದ ನಾವು ಬೆಳೆಯುತ್ತೇವಲ್ಲ, ಬಟಾಣಿ, ಹೆಸರು ಕಾಳು, ಅಲಸಂದೆ ಕಾಳು, ಇದರಿಂದ ನಮ್ಗೆ ಸಿಹಿಯಾದ ಒಂದು ಮೈಕ್ರೋಗ್ರೀನ್ಗಳು ಸಿಗ್ತವೆ. ಸರಿನೇ, ಸರಿನೇ. ಮತ್ತೆ ಬಣ್ಣಗಳಲ್ಲಿ ನಾವು ವೈವಿಧ್ಯತೆಯನ್ನು ಕಾಣಬಹುದು. ಬಣ್ಣಗಳಲ್ಲಿ ಅಂದ್ರೆ ಈಗ ತಿಳಿ ಹಸಿರು ಬಣ್ಣದಿಂದ ಹಿಡಿದು ಕಡು ಹಸಿರು ಬಣ್ಣದವರೆಗೂ ಇರ್ತವೆ. ಮತ್ತೆ ನೇರಳೆ ಬಣ್ಣ, ಕೆಂಪು ಬಣ್ಣ, ಈ ಬಣ್ಣಗಳಲ್ಲಿ ನಾವು ಮೈಕ್ರೋಗ್ರೀನ್ಗಳನ್ನ ಕಾಣಬಹುದು. ಸರಿನೇ ಸರಿನೇ. ವೈವಿಧ್ಯಮಯವಾದ ರುಚಿ ಮತ್ತು ಬಣ್ಣ ಹಾಗೆ ವಿಶೇಷವಾದ ಔಷಧೀಯ ಗುಣಗಳು, ಸತ್ವಾಂಶಗಳು ಇದ್ದೇ ಇರ್ತವೆ. ಹೌದು. ಇವುಗಳ ಆರೋಗ್ಯದ ಪ್ರಯೋಜನಗಳ ಬಗ್ಗೆ ಉಲ್ಲೇಖ ಮಾಡಬಹುದಾ? ಈ ಎಳೆ ಸೊಪ್ಪುಗಳನ್ನ ನಾವು ಉಪಯೋಗಿಸಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ಇವುಗಳ ಪೌಷ್ಟಿಕಾಂಶಗಳು ಮತ್ತು ಇವುಗಳಲ್ಲಿರುವ ಸತ್ವಾಂಶಗಳ ಬಗ್ಗೆ ತಿಳ್ಕೊಂಡ್ರೆ ಒಳ್ಳೇದು. ಇದರ ಪೋಷಕಾಂಶಗಳ ಬಗ್ಗೆ ಹೇಳೋದಾದ್ರೆ ಇದನ್ನ ನಾವು ಸೂಪರ್ ಫುಡ್ ಆರ್ ಮಿರಾಕಲ್ ಫುಡ್ ಅಂತ ಕರಿತೀವಿ. ಯಾಕೆಂದ್ರೆ ಇದರಲ್ಲಿ ಖನಿಜಗಳು, ಪ್ರೋಟೀನ್ಗಳು, ವಿಟಮಿನ್ಗಳು ಹೇರಳವಾಗಿ ಸಿಗ್ತವೆ. ಇವುಗಳ ವಿಶೇಷತೆ ಏನಂದ್ರೆ ಈ ಮೈಕ್ರೋಗ್ರೀನ್ಗಳು ಮೊಳಕೆ ಕಾಳುಗಳಿಗಿಂತ ಮತ್ತು ಪ್ರೌಢಾವಸ್ಥೆಯಲ್ಲಿರ್ತವೆ. ತರಕಾರಿಗಳಿಗಿಂತ ಹೆಚ್ಚಿನ ಖನಿಜಗಳು, ವಿಟಮಿನ್, ಮಿನರಲ್ಗಳೆಲ್ಲ ಇದರಲ್ಲಿ ಸಿಗ್ತವೆ. ಉದಾಹರಣೆ ಈ ಲೆಟ್ಯೂಸ್ ಎಂಬ ತರಕಾರಿಯಲ್ಲಿ ಮಾಡಿರೋ ಸಂಶೋಧನೆ ಪ್ರಕಾರ 1 ಕೆಜಿ ಬಲಿತಂತ ಎಲೆಗಳಲ್ಲಿ 8 ಮಿಲಿಗ್ರಾಂ ಕಬ್ಬಿಣ ಸಿಗುತ್ತೆ. ಆದ್ರೆ ಈ ಮೈಕ್ರೋಗ್ರೀನ್ ನಲ್ಲಿ ನಮ್ಗೆ 14 ಮಿಲಿಗ್ರಾಂ ಸಿಗುತ್ತೆ. ಹಾಗೆ ಈ ಮ್ಯಾಂಗನೀಸ್ ಅನ್ನುವಂತ ಖನಿಜ ನೋಡೋದಾದ್ರೆ 1 ಕೆಜಿ ಬಲಿತಂತ ಎಲೆಗಳಲ್ಲಿ 1 ಮಿಲಿಗ್ರಾಂ ಮ್ಯಾಂಗನೀಸ್ ಸಿಗೋದಾದ್ರೆ ಮೈಕ್ರೋಗ್ರೀನ್ ನಲ್ಲಿ 13 ಮಿಲಿಗ್ರಾಂ ಸಿಗುತ್ತೆ. ಹೀಗೆ ಎಲ್ಲಾ ರೀತಿಯ ಒಂದು ಖನಿಜಗಳಲ್ಲಿ ಒಂದು ಕೈ ಮೇಲೆ ಇದೆ. ಸಾಮಾನ್ಯವಾಗಿ ಎಲ್ಲಾ ತರಕಾರಿಗಳಿಗಿಂತ 2-10 ಪಟ್ಟು ಹೆಚ್ಚು ಖನಿಜಾಂಶಗಳು ನಾವು ಈ ಮೈಕ್ರೋಗ್ರೀನ್ ಗಳಲ್ಲಿ ಇವೆ. ಹೌದು ಹೌದು. ಆಮೇಲೆ ಬಳಸಲಿಕ್ಕೂ ಸುಲಭ. ಹೌದು, ಬೆಳ್ಕೊಳ್ಳಲಿಕ್ಕೂ ಸುಲಭ. ಮತ್ತೆ ನಾವು ಈಗ ಒಂದು ತರಕಾರಿ ತಿಂತೇವೆ ಅಂತಂದ್ರೆ ಅದರಲ್ಲಿ ನೆಗೆಟಿವ್ ಆಗಿ ಒಂದು ಅಂಶ ಇದ್ದೇ ಇರುತ್ತೆ. ಅದರಲ್ಲಿ ನೈಟ್ರೇಟ್ ಅನ್ನುವಂತ ಒಂದು ಅಂಶ ಇದೆ. ಅದು ಈ ಸೊಪ್ಪು ತರಕಾರಿಗಳಲ್ಲಿ ಮತ್ತೆ ಈ ಲೆಟ್ಯೂಸ್ ಅನ್ನುವಂತ ತರಕಾರಿಗಳಲ್ಲಿ ಜಾಸ್ತಿ ಇರುತ್ತೆ. ಬಲಿತಂತ ಎಲೆಗಳಲ್ಲಿ ನೈಟ್ರೇಟ್ ಅನ್ನುವಂತ ಸತ್ವ ಇರುತ್ತೆ. ಈ ಮೈಕ್ರೋಗ್ರೀನ್ ನಾವು ತಿನ್ನೋದಾದ್ರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಾವು ಆ ನೈಟ್ರೇಟ್ ಅಂಶನ ತಿಂದಂತಾಗುತ್ತೆ. ಸರಿನೇ. ಈ ನೈಟ್ರೇಟ್ ಅಂಶ ನಮ್ಗೆ ಆರೋಗ್ಯಕ್ಕೆ ಈಗ ಹೃದಯ ಸಂಬಂಧಿತ ಇದಕ್ಕೆ ಅದು ಸ್ವಲ್ಪ ತೊಂದರೆ ಮಾಡುತ್ತೆ. ಅನುಕೂಲಗಳೇ ಹೆಚ್ಚು. ನಮ್ಗೆ ಯಾವ್ದರಲ್ಲಿ ನೆಗೆಟಿವ್ ಇದ್ರು ಅದನ್ನು ಬೇಕಾದಿದ್ದು ಡಿಲೀಟ್ ಮಾಡುತ್ತೆ. ಸರಿನೇ ಸರಿನೇ. ಮತ್ತೆ ಸ್ಪೆಸಿಫಿಕ್ ಆಗಿ ಯಾವ್ಯಾವ ಮೈಕ್ರೋಗ್ರೀನ್ ಅಲ್ಲಿ ಯಾವ್ಯಾವ ಒಂದು ವಿಟಮಿನ್ ಇದೆ ಅಂತ ಹೇಳಿದ್ರೆ, ಈ ಬ್ರೊಕೋಲಿ ಅನ್ನೋದ್ರಲ್ಲಿ ವಿಟಮಿನ್ ಎ, ಸಿ, ವಿಟಮಿನ್ ಕೆ ಸಿಗುತ್ತೆ. ಮತ್ತು ಈ ಕ್ಯಾಲ್ಸಿಯಂ ಅನ್ನೋ ಒಂದು ಅಂಶ ಇರುತ್ತೆ ಜಾಸ್ತಿ. ಕೀರೆ ಸೊಪ್ಪು ಮತ್ತೆ ದಂಟಿನ ಸೊಪ್ಪಿನಲ್ಲಿ ನೋಡೋದಾದ್ರೆ ವಿಟಮಿನ್ ಕೆ, ವಿಟಮಿನ್ ಸಿ ಮತ್ತೆ ಇದರಲ್ಲಿ ಕಬ್ಬಿಣಾಂಶ ತುಂಬಾ ಇರುತ್ತೆ. ಮತ್ತೆ ಫೋಲಿಕ್ ಆಮ್ಲ ಅಂತ ಒಂದಿರುತ್ತೆ, ಅದು ತುಂಬಾ ಇರುತ್ತೆ ಇದರಲ್ಲಿ. ಮತ್ತೆ ಮೂಲಂಗಿಯಲ್ಲಿ ವಿಟಮಿನ್ ಸಿ, ವಿಟಮಿನ್ ಕೆ, ವಿಟಮಿನ್ ಎ, ವಿಟಮಿನ್ ಇ ಮತ್ತೆ ಈ ಬೀಟಾ ಕೆರೋಟಿನ್ ಅನ್ನುವಂತ ಒಂದು ಅಂಶ ಇದೆ. ಇದು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ನಿರ್ವಹಿಸುತ್ತೆ. ಇದ್ರ ಬಗ್ಗೆ ನಾನು ಮುಂದೆ ಹೇಳ್ತೇನೆ. ಮತ್ತೆ ಸೂರ್ಯಕಾಂತಿ ಬೀಜ, ಪ್ರೋಟೀನ್ಗಳು ತುಂಬಾ ಹೆಚ್ಚಾಗಿ ಸಿಗ್ತವೆ ಇದರಲ್ಲಿ. ಕ್ಯಾಲ್ಸಿಯಂ ತುಂಬಾ ಇರುತ್ತೆ, ಐರನ್ ಸಿಗುತ್ತೆ. ಮುಖ್ಯವಾಗಿ ಗೋಧಿ ಹುಲ್ಲು ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಜನಪ್ರಿಯತೆಯನ್ನು ಕಂಡಿದೆ. ಈ ಹುಲ್ಲನ್ನ ಜ್ಯೂಸ್ ಮಾಡಿಕೊಂಡು ಕುಡಿತಾರೆ. ಇದರಲ್ಲಿ ನಮ್ಗೆ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಬಿ ಕಾಂಪ್ಲೆಕ್ಸ್ ಮತ್ತೆ ಎಸೆನ್ಶಿಯಲ್ ಅಮೈನೋ ಆಸಿಡ್ಸ್ ಅಂದ್ರೆ ಪ್ರೋಟೀನ್ ಬ್ಲಾಕ್ಸ್ ಅಂತ ಕರಿತೀವಿ ಅದನ್ನ. ಮತ್ತೆ ವಿವಿಧ ಖನಿಜಾಂಶಗಳು ಇದ್ರಲ್ಲಿ ನಮ್ಗೆ ಸಿಗ್ತವೆ. ಇದು ಇಷ್ಟು ಪೋಷಕಾಂಶಗಳ ಬಗ್ಗೆ ನಾನು ಹೇಳಿದೆ. ಹೌದು, ಒಟ್ಟಾರೆ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿ ಈ ಎಳೆ ಸೊಪ್ಪುಗಳು ಅಥವಾ ಮೈಕ್ರೋಗ್ರೀನ್ಸ್ ನೆರವಾಗ್ತವ ಅಂತ ಅಂದಂಗಾಯ್ತು. ಈ ಎಲ್ಲಾ ಖನಿಜಗಳು, ಪ್ರೋಟೀನ್ಗಳು, ವಿಟಮಿನ್ಗಳು ಸಹಾಯದಿಂದ ಆರೋಗ್ಯಕ್ಕೆ ಉಪಯುಕ್ತವಾಗಿದೆ. ಹೌದು, ಬಹಳ ಮುಖ್ಯವಾಗಿ ಆರೋಗ್ಯದ ಮೇಲೆ ಹೇಗೆ ಹೇಗೆ ಪ್ರಯೋಜನ ಮಾಡಿಕೊಡ್ತವೆ ಅಥವಾ ಅನುಕೂಲಗಳನ್ನ ಮಾಡಿಕೊಡ್ತವೆ ಅಂತ ಹೇಳ್ಬೋದಾ? ಖಂಡಿತವಾಗಿ ತಿಳಿಸ್ಕೊಡ್ತೇನೆ. ನಾವು ಈ ತರಕಾರಿಗಳು ತಿನ್ನೋದ್ರಿಂದ ಹಲವು ರೋಗಗಳ ಅಪಾಯಗಳನ್ನು ಕಡಿಮೆ ಮಾಡ್ಕೊಳ್ಬಹುದು. ಈ ಮೈಕ್ರೋಗ್ರೀನ್ ತಿನ್ನೋದ್ರಿಂದ ಅದಕ್ಕಿಂತ ಹೆಚ್ಚಾಗಿ ಲಾಭವನ್ನು ಪಡ್ಕೊಳ್ಬಹುದು. ಮತ್ತೆ ಈ ಮೈಕ್ರೋಗ್ರೀನ್ ಅನ್ನು 21ನೇ ಶತಮಾನದ ಹೊಸ ಆಹಾರವಾಗಿ ಇದನ್ನ ಪರಿಗಣಿಸಲಾಗಿದೆ. ಮತ್ತೆ ಈ ಮೈಕ್ರೋಗ್ರೀನ್ಗಳು ಉರಿಯೂತ ವಿರೋಧಿ, ನೋವು ನಿವಾರಕ, ಆಂಟಿ ಕಾರ್ಸಿನೋಜೆನಿಕ್ ಅಂದ್ರೆ ಕ್ಯಾನ್ಸರ್ ರೋಗಗಳನ್ನ ಕಡಿಮೆ ಮಾಡುವಂತದ್ದು, ಮತ್ತೆ ಆಂಟಿ ಒಬೆಸೋಜೆನಿಕ್ ಅಂದ್ರೆ ಕೊಬ್ಬು ಕಡಿಮೆ ಮಾಡುವಂತ ಕೆಲಸ ಮಾಡುತ್ತೆ. ಹಾಗಾಗಿ ಇದನ್ನ ನಾವು ಫಂಕ್ಷನಲ್ ಫುಡ್ ಅಂತ ವಿಂಗಡಣೆ ಮಾಡ್ಕೊಂಡಿದೀವಿ. ಮೈಕ್ರೋಗ್ರೀನ್ಗಳಲ್ಲಿ ಹೆಚ್ಚಿನ ಖನಿಜಾಂಶಗಳು ಮತ್ತು ಸಸ್ಯ ಸಂಯುಕ್ತಗಳು ಅಂದ್ರೆ ಕೆರೋಟಿನೈಡ್ಸ್, ಆವಾಗ್ಲೇ ಹೇಳಿದೆ ನಾನು, ಬೀಟಾ ಕೆರೋಟಿನ್, ಆಂಥೋಸಯಾನಿನ್, ಈ ಅಂಶಗಳಿರೋದ್ರಿಂದ ಇದು ಆಂಟಿ ಕ್ಯಾನ್ಸರ್ ಆಗಿ ಇದು ಕಾರ್ಯನಿರ್ವಹಿಸುತ್ತೆ. ಕ್ಯಾನ್ಸರ್ ಬಾರದಂತೆ ನೋಡ್ಕೊಳ್ಳಕ್ಕೆ ನೆರವಾಗ್ತದೆ. ಕೆರೋಟಿನಾಯ್ಡ್ಸ್, ಆಂಥೋಸಯಾನಿನ್, ಈ ಅಂಶಗಳು ನಮ್ಗೆ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ನಿರ್ವಹಿಸುತ್ತವೆ. ಇವು ಕ್ಯಾನ್ಸರ್ ರೋಗಗಳು ಬಾರದಂತೆ ನಮ್ಗೆ ನೋಡ್ಕೊಳ್ತವೆ. ಮತ್ತೆ ಈ ಸುಮಾರು ಹೃದಯ ಸಂಬಂಧಿತ ಕಾಯಿಲೆಗಳು ಇದರಿಂದ ನಮ್ಗೆ ಕಡಿಮೆ ಆಗ್ತದೆ. ಅಂದ್ರೆ ಹೃದಯ ಸಂಬಂಧಿತ ಕಾಯಿಲೆಗಳು ಶುರುವಾಗೋದು ರಕ್ತದಿಂದನೇ, ರಕ್ತ ಚಲನೆ ಸರಿಯಾಗಿಲ್ಲ ಅಂದ್ರೆ ಈ ತರ. ಉದಾಹರಣೆಗೆ ಗೋಧಿ ಹುಲ್ಲಿನ ಒಂದು ಜ್ಯೂಸು, ಪಟಾಣಿ, ಸೂರ್ಯಕಾಂತಿ, ಮೈಕ್ರೋಗ್ರೀನ್ಗಳನ್ನ ನಾವು ಸೇವಿಸೋದ್ರಿಂದ ನಮ್ಗೆ ರಕ್ತದಲ್ಲಿನ ಈ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅನ್ನೋ ಒಂದು ಅಂಶ ಇರುತ್ತೆ, ಇದು ಕಡಿಮೆ ಆಗುತ್ತೆ ರಕ್ತದಲ್ಲಿ. ಇದು ಕೆಟ್ಟ ಕೊಬ್ಬಿನ ಅಂಶ, ಇದು ಕಡಿಮೆ ಆದ್ರೆ ರಕ್ತ ಚಲನೆ ಚೆನ್ನಾಗುತ್ತೆ, ಹಾಗಾಗಿ ಮತ್ತೆ ಹೃದಯ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತೆ ಆಲ್ಜಿಮೆಹಿರ್ ಕಾಯಿಲೆ ಅಂತ ಒಂದು, ಇದು ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆ. ಈ ಮೈಕ್ರೋಗ್ರೀನ್ಗಳಲ್ಲಿ ಹೆಚ್ಚಿನ ಪಾಲಿಫಿನಾಲ್ಸ್ ಇರುತ್ತವೆ. ಇದರಿಂದ ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ಜೀವಕೋಶದಲ್ಲಿ ಏನಾದರೂ ಏರುಪೇರ್ ಆಗಿದ್ರೆ ಇವು ಅದನ್ನ ಸರಿ ಮಾಡ್ತವೆ, ಈ ಆಂಟಿ ಆಕ್ಸಿಡೆಂಟ್ಗಳು. ಹಾಗಾಗಿ ಈ ರೋಗದಿಂದ ಆಗುವಂತ ಅಪಾಯಗಳನ್ನ ಇದು ಕಡಿಮೆ ಮಾಡ್ತದೆ. ಮತ್ತೆ ಈ ಸಕ್ಕರೆ ಕಾಯಿಲೆ ಇರುವಂತವರೆಗೂ ಇದು ತುಂಬಾ ಉಪಯುಕ್ತವಾಗಿದೆ. ಅಂದ್ರೆ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳಿದೆ, ಇದು ತುಂಬಾ ಸಹಕಾರಿಯಾಗಿದೆ. ಮೇನ್ ಜೀವಕೋಶಗಳು ಸರಿಯಾಗಿದ್ರೆ ಮತ್ತೆ ರಕ್ತ ಸರಿಯಾಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಈ ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ದೇಹದ ಹಲವು ಒತ್ತಡಗಳನ್ನು ಕಡಿಮೆ ಮಾಡ್ತವೆ, ಹಾಗಾಗಿ ಸಕ್ಕರೆ ಕಾಯಿಲೆ ಹತೋಟಿಗೆ ಬರ್ತದೆ. ಒತ್ತಡ ಇಲ್ಲ ಅಂತಂದ್ರೆ ಎಷ್ಟೋ ಕಾಯಿಲೆಗಳು ಕಡಿಮೆ ಆಗ್ತವೆ. ಈ ಸಕ್ಕರೆ ಕಾಯಿಲೆ ಸಂಬಂಧಿತವಾಗಿ ಮುಖ್ಯವಾದ ಒಂದು ಮೈಕ್ರೋಗ್ರೀನ್ ಅಂದ್ರೆ ಮೆಂತ್ಯೆ. ಈ ಮೆಂತ್ಯೆ ಮೈಕ್ರೋಗ್ರೀನ್ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕಡಿಮೆ ಮಾಡಲು ತುಂಬಾ ಸಹಕಾರಿಯಾಗಿದೆ. ಇದು ಬಣ್ಣಗಳ ವೈವಿಧ್ಯತೆಯಲ್ಲಿ ನೇರಳೆ ಬಣ್ಣ, ಕೆಂಪು ಬಣ್ಣ, ಹಳದಿ ಬಣ್ಣ, ಈ ತರ ಬಣ್ಣಗಳಂದೇ ಒಂದು ಅಂಶಗಳಿರುತ್ತದೆ. ಕೆರೋಟಿನ್ ಆಗಿದ್ರೆ ಹಳದಿ ಬಣ್ಣ, ಆಂಥೋಸಯನಿನ್ ಇದ್ರೆ ಕೆಂಪು ಬಣ್ಣ. ಈ ಕೆಂಪು ಬಣ್ಣ ತರಕಾರಿಗಳಲ್ಲಿ ಆಂಥೋಸಯನಿನ್ ಹೆಚ್ಚಾಗಿರುತ್ತದೆ. ಇದು ನಮ್ಗೆ ಕ್ಯಾನ್ಸರ್ ರೋಗಗಳನ್ನ ತಡೆಗೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಬೇರೆ ಪ್ರಯೋಜನಗಳು ಅಂತಂದ್ರೆ ಈ ರಕ್ತಹೀನತೆ ಕಡಿಮೆ ಮಾಡುವಂತದ್ದು. ಈಗ ನಾವು ಆಗ್ಲೇ ಹೇಳಿದಾಗೆ ಕಬ್ಬಿಣಾಂಶ ಹೆಚ್ಚಿರುವಂತ ಒಂದು ಮೈಕ್ರೋಗ್ರೀನ್ಗಳನ್ನು ಪರ್ಚೇಸ್ ಕೊಟ್ಟೆ, ಇದರಿಂದ ನಮ್ಗೆ ರಕ್ತಹೀನತೆ ಕಡಿಮೆ ಆಗ್ತದೆ. ಮತ್ತೆ ಮಲಬದ್ಧತೆ, ಕಸ್ತೂರಿ ಬೀಜಗಳು, ಕಡಲೆಕಾಯಿ ಬೀಜಗಳು, ಇತರ ಮೈಕ್ರೋಗ್ರೀನ್ಗಳನ್ನ ನಾವು ಸೇವಿಸೋದ್ರಿಂದ ಮಲಬದ್ಧತೆ ಒಂದು ಹತೋಟಿಗೆ ಬರ್ತದೆ. ಕಣ್ಣಿಗೆ ಸಂಬಂಧಿತ ತೊಂದರೆ ಇದ್ರು ನಾವು ವಿಟಮಿನ್ ಎ ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಂಡ್ರೆ ಅದು ಸರಿಯಾಗುತ್ತೆ. ಮತ್ತೆ ಮೂಳೆಗಳ ಬೆಳವಣಿಗೆಗೆ, ಮೂಳೆಗಳ ಬೆಳವಣಿಗೆಗೆ ಬೇಕಾಗಿರೋದು ಕ್ಯಾಲ್ಸಿಯಂ, ಐರನ್. ಮೈಕ್ರೋಗ್ರೀನ್ಗಳಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ, ಐರನ್ಗಳು ನಮ್ಗೆ ಸಿಗ್ತವೆ. ಮತ್ತೆ ರಕ್ತ ಹೆಪ್ಪುಗಟ್ಟಲು, ಕೆಲವರಿಗೆ ಗಾಯ ಆದ್ರೆ ರಕ್ತ ಸುರಿತಾನೆ ಇರುತ್ತೆ, ಅವ್ರಿಗೆ ವಿಟಮಿನ್ ಕೆ ಕಡಿಮೆ ಇದೆ ಅಂತ ಅರ್ಥ. ಈ ನಮ್ಗೆ ಈಗ ಸಬ್ಬಸಿಗೆ ಸೊಪ್ಪು, ಎಲೆಕೋಸು, ಈ ತರ ಸೊಪ್ಪುಗಳನ್ನ ನಾವು ಸೇವಿಸಿದ್ರೆ ವಿಟಮಿನ್ ಕೆ ಅಂಶ ನಮ್ಗೆ ಸಿಗುತ್ತೆ, ಹಾಗಾಗಿ ರಕ್ತ ಹೆಪ್ಪುಗಟ್ಟೋದು ಸರಾಗ. ಒಟ್ಟಾರೆ ಎಳೆ ಸೊಪ್ಪುಗಳನ್ನ ಉಪಯೋಗಿಸಿಕೊಳ್ಳೋದು ಪ್ರಯೋಜನಕಾರಿ, ತುಂಬಾ ಪ್ರಯೋಜನ ಆರೋಗ್ಯ ದೃಷ್ಟಿ. ಬೆಳೆಯೋದು ಸಹ ಸುಲಭನೇ. ಏನಾದ್ರೂ ಇತಿಮಿತಿಗಳಿದಾವ, ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ತೊಂದರೆಗಳು ಆಗೋದಿದ್ಯಾ ಈ ಎಳೆ ಸೊಪ್ಪುಗಳನ್ನ ಉಪಯೋಗಿಸಿಕೊಳ್ಳೋದ್ರಿಂದ? ಇದುವರೆಗೂ ಮಾಡಿದ ಸಂಶೋಧನೆಗಳ ಪ್ರಕಾರ ಮತ್ತೆ ಜನಗಳ ಒಂದು ರಿವ್ಯೂಸ್ ಪ್ರಕಾರ ಯಾವುದೇ ಒಂದು ತೊಂದರೆ ಬಂದಿಲ್ಲ. ನಾವು ಒಳ್ಳೆ ಬೀಜಗಳು, ಒಳ್ಳೆ ಒಂದು ಬೆಳೆಯೋದಕ್ಕೆ ಯೂಸ್ ಮಾಡುವಂತ ಮೀಡಿಯಾ ಮತ್ತೆ ಒಳ್ಳೆ ನೀರನ್ನು ಬಳಸಿಕೊಂಡು ಬೆಳೆದ್ರೆ ಯಾವುದೇ ತೊಂದರೆಗಳು ಬರಲ್ಲ. ತೊಂದರೆಗಳು ಅಂತಂದ್ರೆ ಕೀಟನಾಶಕ ಲೇಪಿತ, ಶಿಲೀಂಧ್ರನಾಶಕ ಲೇಪಿತ ಬೀಜಗಳನ್ನು ನಾವು ಬಳಸಿಕೊಂಡು ಬೆಳೆದ್ರೆ ತೊಂದರೆ ಖಂಡಿತ. ಪಾಕೆಟ್ ಬೀಜಗಳನ್ನ ಅಥವಾ ವಿಷ ರಾಸಾಯನಿಕಗಳನ್ನ ಬೆರೆಸಿದ ಉಪಚರಿಸಿದ ಬೀಜಗಳನ್ನ ತಂದು ನಾವು ಬೆಳೆದಾಗ ಸಮಸ್ಯೆ ಆಗ್ತದೆ. ಖಂಡಿತ ಖಂಡಿತ, ಅಂತವು ಬಳಕೆ ಮಾಡಬಾರದು ಅಲ್ವಾ? ಹಾಗಾದ್ರೆ ಈಗ ಬೀಜಗಳನ್ನ ಸ್ಥಳೀಯವಾಗಿ ಉಪಯೋಗಿಸಿಕೊಳ್ಬೇಕು ಅಥವಾ ಬೀಜೋಪಚಾರ ಮಾಡದ ಬೀಜಗಳನ್ನ ಹಾಕೊಳ್ಬೇಕು ರೀತಿಯಲ್ಲಿ ಬೀಜೋಪಚಾರ ಅಲ್ವಾ? ಹೌದು. ಬೆಳೆಸೋ ಒಂದು ರೀತಿ ನೀತಿ ಬಗ್ಗೆ ಹೇಳಿ, ಮನೆಗಳಲ್ಲಿ ಹೇಗೆ ಬೆಳೆಸೋದು ಅಥವಾ ಜಮೀನಲ್ಲಿ ಬೆಳೆಸಿ ಬಳಕೆ ಮಾಡಬಹುದಾ? ರೈತರು ಸಹ ಇವತ್ತು ಆರೋಗ್ಯದ ತೊಂದರೆಗಳನ್ನ ಅನುಭವಿಸ್ತಿದ್ದಾರೆ, ರೈತರು ಸಹ ಗ್ರಾಹಕರೇ. ರೈತರು ಬೆಳಿಲಿಕ್ಕೆ ಅವಕಾಶಗಳು ಬಹಳ ಚೆನ್ನಾಗಿರ್ತವೆ, ಸಗಣಿ ಗೊಬ್ಬರ ಇರುತ್ತೆ, ಸಾವಯವ ಪದಾರ್ಥ ಇರುತ್ತೆ, ಇದ್ರ ಬಗ್ಗೆ ಹೇಳಿ. ಮನೆಯಲ್ಲಿ ಮೈಕ್ರೋಗ್ರೀನ್ ಬೆಳ್ಕೊಳ್ಳೋದು ತುಂಬಾ ಸುಲಭ, ಮಹಿಳೆಯರು ಬೆಳ್ಕೊಳ್ಳೋದಕ್ಕೆ ಇದು ಒಂದು ಬಹಳ ಅನುಕೂಲವಾಗಿದೆ. ಅಲಂಕಾರಿಕ ಗಿಡಗಳನ್ನ ಹೇಗೆ ಬೆಳ್ಕೊಂತಾರ ಹಾಗೆ ಪಾಟ್ಗಳಲ್ಲಿ ಟ್ರೈಗಳಲ್ಲಿ ಅದೇ ತರ ಹವ್ಯಾಸವಾಗಿ ಕೂಡ ಇದನ್ನ ಬೆಳ್ಕೊಬಹುದು. ಇಲ್ಲಿ ನಾವು ಯಾವುದೇ ಒಂದು ಕೃಷಿ ಸಲಕರಣೆಗಳು ಉಪಯೋಗಿಸಲ್ಲ, ಹೆಚ್ಚಿನ ಶ್ರಮನು ಪಡಬೇಕಾಗಿಲ್ಲ. ಇದನ್ನ ವರ್ಷವಿಡೀ ನಮ್ಗೆ ಬೇಕು ಅನ್ನಿಸಿದಾಗ್ಲೆಲ್ಲ ನಾವು ಇದನ್ನ ಬೆಳ್ಕೊಳ್ಬಹುದು. ಮತ್ತೆ ಮನೆಯ ಒಳಗಡೆ ನಮ್ಗೆ ಕಿಟಕಿ ಹತ್ರ ಜಾಗ ಇರುತ್ತೆ, ಅಡುಗೆ ಮನೆ ಒಂದು ಸಜ್ಜದಲ್ಲಿ ಜಾಗ ಇರುತ್ತದೆ, ಮತ್ತೆ ಹೊರಗಡೆ ಒಂದು ಹರಂಡದಲ್ಲಿ ಒಂದು ಸ್ವಲ್ಪ ನೆರಳಿರುವಂತ ಜಾಗ ನಾವು ಬಳಸ್ಕೊಂಡು ಬೆಳ್ಕೊಳ್ಬಹುದು. ಇದನ್ನ ಟಾರ್ಚಲ್ಲಿ ಬೆಳ್ಕೊಬಹುದು ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿದ್ದಂತ ಜಾಗದಲ್ಲಿ ಬೆಳೆದ್ರೆ ಉತ್ತಮ. ತೀರಾ ನೆರಳಿರಬಾರ್ದಲ್ವಾ? ಇಲ್ಲ, ಬೆಳಕು ಬೇಕು. ಅದೇ ಮೊಳಕೆ ಬಂದು ಅದು ಸ್ವಲ್ಪ ಬೆಳವಣಿಗೆ ಆಗ್ಬೇಕಾದ್ರೆ ನೆರಳು ಹೆಚ್ಚಿಗೆ ಇರಬಾರದು. ಮತ್ತೆ ಇದಕ್ಕೆ ಬೇಕಾದಂತ ಒಂದು ವಸ್ತುಗಳು, ಮೊದಲನೇದಾಗಿ ನಮ್ಗೆ ಟ್ರೇಗಳು ಬೇಕು, ಪ್ಲಾಸ್ಟಿಕ್ ಟ್ರೇಗಳು ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ಈ ಹೋಟೆಲ್ ರೆಸ್ಟೋರೆಂಟ್ ಗಳಲ್ಲಿ ನಮ್ಗೆ ಫುಡ್ ಪಾರ್ಸೆಲ್ ಮಾಡೋದಕ್ಕೆ ಬಾಕ್ಸಸ್ ನ ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ಪ್ಲಾಸ್ಟಿಕ್ ಪಾಟ್ಗಳು ನಾವು ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ಈಗ ಏನೋ ಮೊದಲನೇ ಪ್ರಯತ್ನದಲ್ಲಿದ್ದಾರೆ ಅನ್ನುವಂಥವ್ರು ಈ ಪೇಪರ್ ಕಪ್ಸ್ ಗಳು ಬರ್ತವೆ ಸಣ್ಣದಾಗಿ, ಅವನ್ನ ಬೇಕಾದ್ರೆ ಯೂಸ್ ಮಾಡ್ಕೊಂಡು ಒಂದು ಪ್ರಯತ್ನ ಮಾಡಬಹುದು. ಮತ್ತೆ ಅದಕ್ಕೆ ಬೀಜಗಳು ಬೆಳೆಯೋದಕ್ಕೆ ಒಂದು ಮೀಡಿಯಾ ಬೇಕು, ಆ ಮೀಡಿಯಾವನ್ನು ನಾವು ಕೋಕೋಪೀಟ್ ಅಂತ ಹೇಳ್ತೀವಿ. ಕೋಕೋಪೀಟ್ ಇದು ತೆಂಗಿನ ನಾರಿನ ಒಂದು ಪುಡಿ ಮಾಡಿ ಕೊಳಿಸಿ ಅದನ್ನ ಒಂದು ಕೋಕೋಪೀಟ್ ಅಂತ ಮಾಡಿರ್ತಾರೆ ಅದೊಂದು. ಮತ್ತೆ ವರ್ಮಿಕ್ಯುಲೈಟ್, ಪರ್ಲೈಟ್ ಅಂತ ಒಂದು ಬರ್ತದೆ, ಇದು ಬಂಡೆಗಳನ್ನ ಪುಡಿ ಮಾಡಿ ಬರುವಂತ ಒಂದು ಮೀಡಿಯಾನ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ, ಅದನ್ನ ವರ್ಮಿಕ್ಯುಲೈಟ್. ಪರ್ಲೇಟ್ ಅಂತ ಕರಿತೀವಿ. ಮತ್ತೆ ಈ ತೆಂಗಿನ ನಾರು ನಾವು ಯೂಸ್ ಮಾಡ್ಕೊಂಡು ಕೂಡ ಈ ಬೀಜಗಳನ್ನ ನಾವು ಬೆಳ್ಕೊಬಹುದು. ಮತ್ತೆ ಇತ್ತೀಚೆಗೆ ಟಿಶ್ಯೂ ಪೇಪರ್ ನಾವು ಈ ಸಣ್ಣ ಬೀಜಗಳಿರ್ತವೆ ನೋಡಿ, ಈ ಕಸ್ತೂರಿ ಬೀಜಗಳು ತುಂಬಾ ಸಣ್ಣದಿರ್ತವೆ, ಈ ತರ ಬೀಜಗಳನ್ನ ನಾವು ಬೆಳೆದ್ರೆ ನಮ್ಗೆ ಚೆನ್ನಾಗಿ ಅವು ಮೊಳಕೆ ಹೊಡೆಯೋದಾಗ್ಲಿ ಬೆಳೆಯೋದೇ ಆಗ್ಲಿ ಚೆನ್ನಾಗ್ತದೆ. ಯಾವ್ದೇ ಕಾಯಿಲ್ ಪೌಡರ್ ಸಿಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನಾವು ಮಣ್ಣನ್ನೇ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ನಾವು ಮನೆಯಲ್ಲೇ ಮಾಡ್ಕೊಂಡಂತ ಒಂದು ಕಾಂಪೋಸ್ಟ್ ಗಳಿದ್ರೆ ಅವನ್ನು ಕೂಡ ನಾವು ಯೂಸ್ ಮಾಡ್ಕೊಂಡು ಈ ಮೈಕ್ರೋಗ್ರೀನ್ ನ ಬೆಳ್ಕೊಳ್ಬಹುದು. ಅದೇ ಒಟ್ಟು ಚೆನ್ನಾಗಿ ಆರೋಗ್ಯಕರವಾಗಿ ಬೆಳೀಲಿಕ್ಕೆ ಸೂಕ್ತವಾದ ಮಾಧ್ಯಮವನ್ನ ಅಥವಾ ಸಾವಯವ ಪದಾರ್ಥಗಳನ್ನ ಬಳಕೆ ಮಾಡ್ಕೊಳ್ಬೇಕು. ಮತ್ತೆ ಇನ್ನು ಏನನ್ನ ಪ್ರಯೋಗಗಳನ್ನ ಮಾಡ್ಕೊಳ್ತಾರೆ ರೈತರು, ಏನು ಸುಮ್ಮನೆ ಇರಲ್ಲ ಅಲ್ವಾ, ಅಥವಾ ನಮ್ಮ ಗ್ರಾಹಕರು ಅಷ್ಟೇ. ನಾವು ಹೇಳೋದಾದ್ರೆ ರೈತ ಒಬ್ಬ ವಿಜ್ಞಾನಿ ಅಂತ. ಹೌದು ನಿಜ. ಮತ್ತೆ ಇದಕ್ಕೆ ಬೇಕಾಗಿರುವ ಪರಿಕರಗಳು ಮಾರುಕಟ್ಟೆಗಳಲ್ಲಿ ಸಿಗ್ತವೆ. ನಮಗೆ ಲೋಕಲ್ ಅಲ್ಲಿ ಒಂದು ಔಷಧಿ ಅಂಗಡಿಗಳು ಇರ್ತವೆ, ಈ ಅಗ್ರೋಟೆಕ್ ಅಂತ ಒಂದು ಅಂಗಡಿಗಳು ಇರ್ತವೆ, ಈ ತರ ನಮ್ಗೆ ಶಾಪ್ ಗಳಲ್ಲಿ ಒಂದ್ ನಮ್ಗೆ ಈ ತರ ಎಲ್ಲ ಸಿಗ್ತವೆ. ಮತ್ತೆ ಈಗ ಮೈಕ್ರೋಗ್ರೀನ್ ಕಿಟ್ ಅಂತಾನೆ ಬಂದಿದೆ, ಬೇಕಾಗುವಂತ ಟ್ರೇಗಳು ಎಲ್ಲ ಸಿಗ್ತವೆ ನಮ್ಗೆ. ಓ ನಡೆ ನೋಡೋಣ ಅಲ್ವಾ, ಚೆನ್ನಾಗಿದೆ. ಅಂದ್ರೆ ಜನಗಳಿಗೆ ಏನೇನ್ ಬೇಕೋ ಪೂರೈಕೆ ಮಾಡ್ಲಿಕ್ಕೆ ಅನೇಕ ಜನ ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇರ್ತವೆ. ಆ ನಿಟ್ಟಿನಲ್ಲಿ ಉಪಯೋಗಗಳನ್ನು ಮಾಡ್ಕೊಳ್ಬಹುದು. ಈ ಮೈಕ್ರೋಗ್ರೀನು ಅಥವಾ ಎಳೆ ಸೊಪ್ಪುಗಳನ್ನ ಬೆಳೆಸೋ ಸಂದರ್ಭದಲ್ಲಿ ಏನು ಅನುಸರಿಸಬೇಕು, ಏನು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು? ಮೊದಲನೇದಾಗಿ ಅಗತ್ಯವಾದ ವಸ್ತುಗಳು ಏನೇನ್ ಬೇಕು ಅಂತ ಹೇಳಿದ್ರೆ ಟ್ರೇಕ್, ಮಾಧ್ಯಮ, ಕೋಕೋಪೀಟ್, ಮತ್ತೆ ಒಂದು ವಾಟರ್ ಕ್ಯಾನ್ ಬೇಕು, ಸ್ಪ್ರೇಯರ್ ಅದೊಂದಿರ್ಬೇಕು. ಮತ್ತೆ ಈಗ ನಾವು ಟ್ರೇಗೆ ನಮ್ಮ ಹತ್ರ ಯಾವ್ದು ಮಾಧ್ಯಮ ಇದೆ ಅದನ್ನ ತುಂಬಬೇಕು, 1-2 ಸೆಂಟಿಮೀಟರ್ ಆಳದವರೆಗೆ ತುಂಬಬೇಕು. ನಂತರ ಬೀಜಗಳನ್ನ ನಾವು ಉದುರಿಸಬೇಕು. ಕೆಲವರು ಬೀಜಗಳನ್ನ ನೆನೆಸಿಟ್ಟು ಬೇಕಾದ್ರೆ ಯೂಸ್ ಮಾಡಬಹುದು ಅಥವಾ ಹಾಗೇನು ಯೂಸ್ ಮಾಡಬಹುದು. ನೆನೆಸಿಟ್ರೆ ಒಂದಿನ ಬೇಗ ಮೊಳಕೆ ಹೊಡೆಯುತ್ತೆ, ನೆನೆಸಿಡದೆ ಹಾಗೆ ಹಾಕಿದ್ರೆ ಒಂದಿನ ತಡವಾಗುತ್ತೆ. ಬೀಜಗಳನ್ನ ಉದುರಿಸಬೇಕು, ಅದು ಸರಿಯಾಗಿ ಉದುರಿಸಬೇಕು, ಎಲ್ಲ ಒಂದೇ ಕಡೆ ಬರುವಂತ ಇದು ಮಾಡಬಾರ್ದು. ಕ್ಲೀನ್ ಅದು ಸ್ಪ್ರೆಡ್ ಆಗ್ಬೇಕು, ಇಡೀ ಮಾಧ್ಯಮದ ಪೂರ್ತಿ ಅದು ಇದಾಗಬೇಕು. ಮತ್ತೆ ಅದನ್ನ ಹಾಕಿದ ನಂತರ ಇನ್ನೊಂದು ಪದರ ಮಾಧ್ಯಮ ಹಾಕ್ಬೇಕು. ಕೋಕೋಪೀಟ್ ಯೂಸ್ ಮಾಡಿದ್ರೆ ಕೋಕೋಪೀಟ್, ಮಣ್ಣಿನ ಯೂಸ್ ಮಾಡಿದ್ರೆ ಮಣ್ಣು, ಅದು ಬೀಜಗಳು ಸ್ವಲ್ಪ ಮುಚ್ಕೊಳ್ಬೇಕು. ಈ ಮಟ್ಟಕ್ಕೆ ನಾವು ಅದನ್ನ ಒಂದು ಹಾಕಿ ನೀರನ್ನ ಸ್ಪ್ರೇ ಮಾಡಿ ಅದ್ರ ಮೇಲೆ ನಾವು ಯಾವ್ದು ಟ್ರೇ ಯೂಸ್ ಮಾಡಿರ್ತೀವಿ ಅದೇ ಅಳತೆಯಲ್ಲಿ ಇನ್ನೊಂದು ಟ್ರೇನ ಮುಚ್ಚಬೇಕು. ಮುಚ್ಚಿಟ್ಟಂತ ಸಂದರ್ಭದಲ್ಲಿ ಒಂದು ಇಮ್ಯುಡಿಟಿ ಕ್ರಿಯೇಟ್ ಆಗುತ್ತೆ, ತೇವಾಂಶ ಇದ್ದಂತ ಸಂದರ್ಭದಲ್ಲಿ ಬೀಜ ಮೊಳಕೆ ಹೊಡೋದಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಈ ಬೀಜಗಳು ಮೊಳಕೆ ಬರುವವರೆಗೂ ನಾವು ಬೆಳಿಗ್ಗೆ ಮತ್ತೆ ಸಂಜೆ ಅದನ್ನ ಓಪನ್ ಮಾಡಿ ನೋಡ್ತಿರ್ಬೇಕು. ಅದು ಏನು ಸ್ವಲ್ಪ ಒಣಗಿದ್ರೆ ಅದಕ್ಕೆ ನೀರನ್ನ ಸ್ಪ್ರೇ ಮಾಡ್ಬೇಕು, ಅಥವಾ ನೀರ್ ಜಾಸ್ತಿ ಇದ್ರೆ ನೀರ್ ಕಡಿಮೆ ಇದ್ ಮಾಡ್ಬೇಕು. ಇನ್ನೊಂದ್ ಹೇಳದ್ ಮರ್ತೆ, ನಾವು ಟ್ರೇಗಳ ಯೂಸ್ ಮಾಡುವಂತ ಸಂದರ್ಭದಲ್ಲಿ ಕೆಳಗಡೆ ಒಂದ್ ನಮ್ಗೆ ಹೋಲ್ಸ್ ಮಾಡ್ಬೇಕು, ನಿಂತ್ಕೊಂಡು ಅದು ಅಲ್ಲಿ ಬೀಜಗಳು ಕೊಳ್ತೋಗಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಹೋಲ್ಸ್ ಮಾಡ್ಬೇಕು, ಇದನ್ನ ಗಮನದಲ್ಲಿ ಇಟ್ಕೊಬೇಕು. ಮತ್ತೆ ಬೀಜ ಒಂದು 3-5 ದಿನದಷ್ಟರಲ್ಲಿ ಬೀಜಗಳು ಮೊಳಕೆ ಹೊಡಿತವೆ. ಆ ಮೊಳಕೆ ಹೊಡೆದಾದ ನಂತರ ಮುಚ್ಚಿರುವಂತ ಒಂದು ಚಿಲುಕೆಯನ್ನ ಓಪನ್ ಮಾಡಿ ಒಳ್ಳೆ ಗಾಳಿ ಬೆಳಕಿರುವಂತ ಜಾಗಕ್ಕೆ ಅದನ್ನ ಇಡಬೇಕು. ಮತ್ತೆ ದಿನಾಲು ನಾವು ನೀರನ್ನ ಸ್ಪ್ರೇ ಮಾಡ್ತಾ ಬರಬೇಕು. ಹೌದು, ಒಂದಷ್ಟು ಮೈಕ್ರೋಗ್ರೀನ್ಗಳು 7 ದಿನಗಳ ನಂತರ ಕೊಯ್ಲಿಗೆ ರೆಡಿ ಆಗ್ತವೆ. ಆಗ ನೋಡೋದಕ್ಕೆ ಒಂಥರ ಖುಷಿ ಆಗ್ತದೆ, ಚೆನ್ನಾಗಿ ಕಾಣ್ತಿರ್ತವೆ. ಅವಾಗ ನಾವು ಕಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬೇಕು. ಮೊಳಕೆ ಬಿಡೋದು 7 ದಿನದ ನಂತರ, 14-21 ದಿನಗಳವರೆಗೂ ಬೇಕಾದ್ರೆ ನಾವು ಅದನ್ನ ಟ್ರೇ ಅಲ್ಲೇ ಬಿಡಬಹುದು. ನಮ್ಗೆ ಎಷ್ಟು ಬೇಕು ಅಷ್ಟನ್ನ ಕತ್ತರಿಸಿಕೊಂಡು ಅದನ್ನ ಬಳಸ್ಕೊಬಹುದು. ಮೈಕ್ರೋಗ್ರೀನ್ಗಳನ್ನ ಕೊಯ್ಲು ಮಾಡೋದು ತುಂಬಾ ಸುಲಭ. ಅಡುಗೆ ಮನೆಯಲ್ಲಿ ಉಪಯೋಗಿಸುವಂತ ಕತ್ತರಿನೇ ಬಳಸ್ಕೊಂಡು ಮೇಲಿನ 2 ಎಲೆಗಳನ್ನ ನಾವು ಇಟ್ಕೊಂಡು ಕಾಂಡ ಭಾಗವನ್ನು 1/2 ಭಾಗ ಅಥವಾ 3/4 ಭಾಗ ಕಾಂಡ ಭಾಗವನ್ನು ಸೇರಿಸಿ ಕಟ್ ಮಾಡ್ಕೊಂಡು ಸ್ವಲ್ಪ ತೊಳೆದು ಬಳಸ್ಕೊಳ್ಬಹುದು. ನೇರವಾಗಿ ತಿನ್ಬಹುದು ಇಲ್ಲ ಅಡಿಗೆಗೂ ಉಪಯೋಗಿಸಬಹುದು. ಮೈಕ್ರೋಗ್ರೀನ್ ಜಾಸ್ತಿ ಸಿಕ್ಕಿದ ಸಂದರ್ಭದಲ್ಲಿ ನಾವು ಅದನ್ನ ಬಟ್ಟೆಯಲ್ಲಿ ಮುದುರಿಟ್ಟು ಫ್ರಿಡ್ಜ್ ನಲ್ಲಿ 2-3 ದಿನಗಳವರೆಗೂ ಇಟ್ಕೊಬಹುದು. ಸರಿನೇ. ನಾವು ಮೈಕ್ರೋಗ್ರೀನ್ ನ ಆಹಾರ ಜೊತೆ ಹೇಗೆ ಬಳಸ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ. ಇದಕ್ಕೆ ಹಲವು ಮಾರ್ಗಗಳಿವೆ. ಅಂದ್ರೆ ಮೊದಲನೇದಾಗಿ ಸ್ಯಾಂಡ್ವಿಚ್ ಗಳ ಜೊತೆ ತಿನ್ಬಹುದು, ಮತ್ತೆ ಹಣ್ಣು ತರಕಾರಿಗಳ ಸಲಾಡ್ ಅಂತ ಹೇಳ್ತೇವೆ, ಆ ಸಲಾಡ್ ಗಳ ಜೊತೆ ಈ ಮೈಕ್ರೋಗ್ರೀನ್ ಗಳು ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಮೈಕ್ರೋಗ್ರೀನ್ ಅನ್ನು ತಿನ್ಬಹುದು. ಜ್ಯೂಸ್ ಗಳಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರೆ ಇದನ್ನ. ಅಂದ್ರೆ ಪ್ರತ್ಯೇಕವಾಗಿ ಒಂದೇ ಮೈಕ್ರೋಗ್ರೀನ್ ಜ್ಯೂಸ್ ನಾವು ಕುಡಿಬಹುದು. ಉದಾಹರಣೆಗೆ ಗೋಧಿ ಹುಲ್ಲು ಇದರ, ಮತ್ತೆ ಬೇರೆ ಹಣ್ಣು ತರಕಾರಿ ಜ್ಯೂಸ್ ಗಳಿಗೂ ಇದನ್ನ ಮಿಶ್ರಣ ಮಾಡಿ ಜ್ಯೂಸ್ ಮಾಡಿ ಕುಡಿಬಹುದು. ಮತ್ತೆ ಈ ಆಮ್ಲೆಟ್ ಗಳು, ಪಿಜ್ಜಾ, ತರಕಾರಿ ಸೂಪ್ ಗಳ ಜೊತೆ ಡೆಕೋರೇಟ್ ಮಾಡೋದಕ್ಕೆ ನಿಜ ಬೇಕಂದ್ರೆ ಹಾಗೇನೆ ತಿನ್ಬಹುದು. ಕುಕ್ ಮಾಡಿ ತಿಂದ್ರೆ ಅದು ಹಾಳಾಗುತ್ತೆ. ಒಂದು ಈ ಎಳೆ ಸೊಪ್ಪುಗಳನ್ನ ಮನೆ ಬಳಕೆಗೆ ಬೆಳೆಸಿಕೊಂಡು ಉಪಯೋಗಿಸ್ಕೊಳ್ಳೋದು ವಿಚಾರ ಅಂದ್ರೆ ಬೇರೆಯವರಿಗೆ ಕೊಟ್ಟು ಸ್ವಲ್ಪ ಮಟ್ಟಿನ ಗಳಿಕೆ ಅಥವಾ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಆಸಕ್ತರಿಗೆ ವಿತರಣೆ ಮಾಡೋದು, ಮಾರಾಟ ಮಾಡೋದು ಸಹ ಒಂದು ಉದ್ಮೆಯ ಸ್ವರೂಪವನ್ನು ಕೊಟ್ಕೊಂಡು ಹಣದ ಗಳಿಕೆಯನ್ನು ಮಾಡ್ಕೊಂತ ಹೋಗ್ಬೋದಲ್ವಾ? ಹೌದು, ಖಂಡಿತವಾಗಿ ಮಾಡಬಹುದು. ಇದು ಬೆಳೆಯೋದು ತುಂಬಾ ಸುಲಭ, ಮತ್ತೆ ಜಾಗನು ಅಷ್ಟು ಜಾಸ್ತಿ ಬೇಕಾಗಿಲ್ಲ, ಒಂದು ಸಣ್ಣ ಕೋಣೆ ಇದ್ರೂ ಸಾಕಾಗ್ತದೆ. ಜಾಸ್ತಿ ಶ್ರಮಾನು ಪಡಬೇಕಾಗಿಲ್ಲ. ಈ ಬಿಡುವಿನ ವೇಳೆಯಲ್ಲಿ ಮನೆಯಲ್ಲಿ ಮಹಿಳೆಯರು ಕೂಡ ಇದನ್ನ ಬೆಳ್ಕೊಳ್ಬಹುದು. ಮತ್ತೆ ಕಡಿಮೆ ಖರ್ಚು, ಇದಕ್ಕೆ ಬೇಕಾಗುವಂತ ಒಂದು ಪರಿಕರಗಳು ಅಷ್ಟೇ ಕಡಿಮೆ ಖರ್ಚಿನಲ್ಲಿ ಸಿಗ್ತವೆ. ಈ ಟ್ರೇಗಳೇ ಆಗ್ಬಹುದು, ಬೀಜಗಳಾಗ್ಬಹುದು. ನಾವು ಇದನ್ನ ಬೆಳೆದು ಮಾರಾಟ ಮಾಡೋದು ಹೇಗೆಪ್ಪ ಅಂತ ಒಂದು ಯೋಚನೆ ಮಾಡೋದಾದ್ರೆ, ಹತ್ತಿರದ ರೆಸ್ಟೋರೆಂಟ್ ಗಳಲ್ಲಿ ಈ ತರ ಒಂದು ಇದೆ, ಈಗ ಗೊತ್ತಿಲ್ಲ ಅಂತಂದ್ರೆ ಇದ ಪರಿಚಯಿಸಿ ಅದನ್ನ ನಾವು ಮಾರಾಟ ಮಾಡಬಹುದು. ಸೂಪರ್ ಮಾರ್ಕೆಟ್ ಗಳಲ್ಲಿ ಈಗ ತಾಜಾ ತರಕಾರಿಗಳೆಲ್ಲ ಮಾರ್ತಿರ್ತಾರೆ, ಅಂತ ಅದರಲ್ಲಿ ನಾವು ಇದನ್ನ ತಗೊಂಡೋಗಿ ಅಲ್ಲಿ ಪರಿಚಯಿಸಿ ಇಟ್ಟರೆ ಕಡಿಮೆ ಖರ್ಚಲ್ಲಿ ಹೆಚ್ಚು ಲಾಭವನ್ನು ನಾವು ಗಳಿಸಬಹುದು. ನಿಜ ನಿಜ. ನಗರಗಳಲ್ಲಿ ಇದು ಆಲ್ರೆಡಿ ಚಾಲ್ತಿಯಲ್ಲಿದೆ. ಸಾವಯವ ಉತ್ಪನ್ನಗಳನ್ನು ಮಾರಾಟ ಮಾಡುವಂತ ಕಂಪನಿಗಳು ಈ ಮೈಕ್ರೋಗ್ರೀನ್ ಅನ್ನು ಆಡ್ ಮಾಡ್ಕೊಂಡಿದ್ದಾರೆ. ಒಳ್ಳೆ ಸಂಗತಿನೇ. ಸೊಪ್ಪುಗಳು ಇಷ್ಟೇ ದಿನ ಆಗಿರ್ಬೇಕಂತ ಅನ್ಕೊಂಡು ಎಷ್ಟೋ ಜನ ಕಾಯೋದಿದೆ, ಆದರೆ ಎಳೆ ಸೊಪ್ಪುಗಳನ್ನು ಉಪಯೋಗಿಸಿಕೊಳ್ಳೋ ಒಂದು ಸಂಗತಿಯಲ್ಲಿ ಎಷ್ಟೋ ಜನ ಕಾರ್ಯಪ್ರವೃತ್ತರಾಗುವುದಿಲ್ಲ. ಆದರೆ ಕೆಲವೇ ಕೆಲವು ಜನಗಳಿಗೆ ಗೊತ್ತು, ಅನೇಕ ಗಿಡಗಳಲ್ಲಿ ಸಿಗುವ ಎಳೆ ಸೊಪ್ಪುಗಳನ್ನೇ ಅಡುಗೆಗೆ ಉಪಯೋಗಿಸ್ಕೊಳ್ಳೋದು ಅಥವಾ ನೇರವಾಗಿ ಬಳಕೆ ಮಾಡಿಕೊಳ್ಳೋ ಒಂದು ನಿಟ್ಟಿನಲ್ಲಿ ಗಮನ ಹರಿಸ್ತಾರೆ. ಅದರಲ್ಲೂ ವಿಶೇಷವಾಗಿ ನಾವು ಬಳಸುವ ಮೆಂತೆ, ಸಬ್ಬಸ್ಗೆ, ಕೊತ್ತಂಬರಿ, ಪಾಲಕ್ಕು, ಇವುಗಳನ್ನು ದೊಡ್ಡದಾಗಿ ಬೆಳೆಯೋದಕ್ಕಿಂತ ಮುಂಚಿತವಾಗಲೇ ಸಣ್ಣದಾಗಿ ಬೆಳೆದಾಗ ಅದನ್ನು ಬಳಕೆ ಮಾಡಿಕೊಂಡ್ರೆ ಒಳ್ಳೇದಂತ ಅಂದ್ಕೊಂಡು ತಾವು ಹೇಳ್ತಿದ್ದೀರಿ. ಸತ್ವಾಂಶಗಳು ಚೆನ್ನಾಗಿರ್ತವೆ, ಆಮೇಲೆ ಬಹುಬೇಗ ನಮ್ಮ ಕೈಗೆ ಸಿಗ್ತವೆ. 25 ದಿನ, 30 ದಿನ ಅಥವಾ 1 ತಿಂಗಳು ಆಗಲೇಬೇಕು ಅಥವಾ ಅದು ಬೆಳೆಯೋ ತನಕ ಕಾಯ್ಬೇಕನ್ನೋದೇನಿಲ್ಲ. ಮೊಳಕೆ ಕಾಳುಗಳನ್ನೇ ಬಳಸುವಾಗ ಇವು ನಂತರದ ಹಂತ. ಮತ್ತೆ ಯಾವ್ಯಾವ ಬೀಜಗಳನ್ನು ಉಪಯೋಗಿಸ್ಕೊಳ್ಬೇಕು, ಯಾವ್ಯಾವ ಗುಂಪಿನ ಬೆಳೆಗಳನ್ನು ಬಳಕೆ ಮಾಡಬೇಕನ್ನೋದ್ರ ಬಗ್ಗೆ ಹೇಳಿದ್ರೆ, ಆದರೆ ಶಿಲೀಂಧ್ರನಾಶಕ ಅಥವಾ ಬೇರೆ ಕೀಟನಾಶಕ ಸೇರಿಸಿದ ಬೀಜಗಳನ್ನು ಬಳಕೆ ಮಾಡ್ಕೊಳ್ಬಾರದು. ಟೊಮೆಟೊ, ಬದನೆ ಬೀಜಗಳು, ಮೆಣಸಿನಕಾಯಿ ಬೀಜಗಳು ಇವನು ಬಳಕೆ ಮಾಡಬಾರದು. ಇದರಲ್ಲಿ ಟಾಕ್ಸಿನ್ ಇರುತ್ತೆ, ಹಾಗಾಗಿ ಬಳಕೆ ಮಾಡಿ. ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನಗಳು ನಡೀತದವೆ, ಅಂತರ್ಜಾಲದಲ್ಲಿ ನಾವು ಹುಡುಕಾಡಿದ್ರೆ ಸಿಗ್ತದೆ. ಒಳ್ಳೆಯ ವಿಷಯವನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ರಿ, ವಿಚಾರಗಳನ್ನು ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಮೈಕ್ರೋಗ್ರೀನ್ಸ್ ಎಳೆ ಸೊಪ್ಪುಗಳು, ಇವುಗಳನ್ನು ಹೇಗೆ ಬೆಳೆಸೋದು, ಬಳಕೆ ಮಾಡಬಹುದು, ಹಾಗೆ ಇವುಗಳ ಪ್ರಾಮುಖ್ಯತೆ ಏನು ಅಂತ ಅಂದ್ಕೊಂಡು ಇದುವರೆಗೆ ವಿಷಯಗಳನ್ನು ಹಂಚಿಕೊಂಡವರು ನಿತಿನ್ ಕುಮಾರ್ KR. PhD ವ್ಯಾಸಂಗದ ಅಂತಿಮ ಹಂತಕ್ಕೆ ನಿತಿನ್ ಕುಮಾರ್ ಅವರು ಬಂದಿದ್ದಾರೆ. ಅಲ್ಲಿ ಮಡಿಕೇರಿಯ ವಿಸ್ತರಣ ಶಿಕ್ಷಣ ಘಟಕದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರ ಸಂಪರ್ಕಕ್ಕೆ ಸಂಖ್ಯೆ ಹೀಗಿದೆ: 9731560898 9731560898. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಇದುವರೆಗೆ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ವಿಭಿನ್ನವಾದ ಅಲಂಕಾರಿಕ ಗಿಡಗಳನ್ನು ಬೆಳೆಯುತ್ತಿರುವ ಪೊನ್ನಂಪೇಟೆ ತಾಲೂಕು ಕುಂದದ ಕೊಡಂದೇರ ಗ್ರೇಷ್ಮ ಗಣಪತಿ ಅವರೊಡನೆ ಸಂದರ್ಶನ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827200018. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನ ವಿವರ. ಸ್ವೀಪ್ ಕಾರ್ಯಚಟುವಟಿಕೆಗ ಮತದಾರರ ಜಾಗೃತಿ ಪೈಪೋಟಿನ ಕುರಿತು ಇಂದು ಮಡಿಕೇರಿಪೇಟೆನ ಜಿಲ್ಲಾ ಪಂಚಾಯಿತಿ ಸಿಇಒ ಅವರ ಕಚೇರಿ ಸಭಾ ಮಾಡಲಿ ಸಮಾಲೋಚನಾ ಸಭೆ ನಡೆದು ಸಭೆಯಲ್ಲಿ ಸ್ವೀಪ್ ರಾಜ್ಯ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರಾತ್ ಅವು ಮಾತಾಡಿ, ಮತದಾರರ ಶಿಕ್ಷಣ ಮತ್ತು ಸಹಭಾಗಿತ್ವ ಚಟುವಟಿಕೆನ ಇನ್ನೂ ಪರಿಣಾಮಕಾರಿಯಾಗಿ ಸರಿಯಾಗಿ ಮಾಡೋಕ್ಕೂ, 18 ವರ್ಷ ಮೇಲ್ಪಟ್ಟವರನ್ನ ಮತದಾರರ ಪಟ್ಟಿಗೆ ಸೇರಿಸೋಕ್ಕೂ, ಮತದಾರರ ಗುರುತಿನ ಚೀಟಿ ತಲುಪಿಟ್ಟಾತ ನೋಡಿಕೊಳ್ಳೋಕ್ಕೂ, ಚುನಾವಣೆ ಎಲ್ಲ ಹೊತ್ತುಲಿ ಮತದಾರರ ತಲುಪುವ ನಿಟ್ಟಲ್ಲಿ ಮಾಹಿತಿ ಶಿಕ್ಷಣ ಕಾರ್ಯಕ್ರಮನ ಏರ್ಪಾಡು ಮಾಡಿಕೊಳ್ಳೋಕೂತ ಹೇಳ್ದು. ಜಿಲ್ಲಾ ಪಂಚಾಯತಿನ ಸಿಇಒ ಬಮ್ಮೋರ್ ಸಿಂಗ್ ಮೀನಾವು ಮಾತಾಡಿ, ಮತದಾನದ ಮಹತ್ವದ ಕುರಿತು ಜಾಸ್ತಿ ಗ್ರಾಮ ಪಂಚಾಯಿತಿ ಮಟ್ಟಲ್ಲಿ ಮತ್ತೆ ಸ್ಕೂಲ್ ಕಾಲೇಜುಗಳಲ್ಲಿ ಸುಮಾರು ಕಾರ್ಯಕ್ರಮಗಳು ನಡೆಸೋಕೂತ ಹೇಳ್ದು. ಸಭೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆನ ದೈಹಿಕ ಶಿಕ್ಷಣಾಧಿಕಾರಿ ವೆಂಕಟೇಶ್, ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಉಪನಿರ್ದೇಶಕ ಪುಟ್ಟರಾಜು ಸೇರಿದಂಗೆ ಮುಖ್ಯ ಪಟ್ಟಾಧಿಕಾರಿಗ ಹಾಜರಿದ್ದು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತೆ ಬೇಗೂರು ಪೂಳೆಮಾಡು ಈಶ್ವರ ದೇವಸ್ಥಾನ ಅಭಿವೃದ್ಧಿ ಸಮಿತಿನ ಕೂಡುಕೂಟಲಿ ನಾಡ್ದು 26 ಬೆಳಿಗ್ಗೆ 10 ಅಕಾಡೆಮಿನ ಅಧ್ಯಕ್ಷೆ ಡಾ ಅಮ್ಮ ಟಂಡ ಪಾರ್ವತಿ ಅಪ್ಪಯ್ಯವರ ಅಧ್ಯಕ್ಷತೆಯಲ್ಲಿ ಪೊನ್ನಂಪೇಟೆನ ಬೇಗೂರು ಗ್ರಾಮದಲ್ಲಿ ಮಂದು ತೋರ್ಪೋ ಕಾರ್ಯಕ್ರಮ ಏರ್ಪಾಡಾಟು. ಬೇಗೂರಿನ ಊರು ತಕ್ಕ ಬೈರಂಡ ಪೂರ್ಣಚ್ಚವು ಮಂದು ಉದ್ಘಾಟನೆ ಮಾಡಿವೆ. ಕಾರ್ಯಕ್ರಮದಲ್ಲಿ ಪೂಮಾರೆ ವಾರಪತ್ರಿಕೆನ ಸಂಪಾದಕ ಅಜ್ಜಿನಿಕಂಡ ಮಹೇಶ್ ನಾಚಯ್ಯವು, ಕೊಡುಗರ ಮಂದು ಮಾನಿಟಿಸಿ ಬಸ್ ಸ್ಟ್ಯಾಂಡ್ಲಿ ಉಪಾರಣ್ಯ ಸಂರಕ್ಷಣಾಧಿಕಾರಿ ಪೂರ್ಣಿಮಾವು ಚಾಲನೆ ಕೊಟ್ಟು ತಾಲೂಕಿನ ಬೇರೆ ಬೇರೆ ಕಡೆಗಳಲ್ಲಿ ಈ ಬೀದಿ ನಾಟಕ ನಡೆದಿದೆ. ಸೋಮವಾರಪೇಟೆ ತಾಲೂಕಿನ ಅಂಕನಹಳ್ಳಿ ಶ್ರೀ ತಪೋಕ್ಷೇತ್ರ ಮನೆಹಳ್ಳಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇವರ ಕೂಡುಕೂಟಲಿ ಬಿಲ್ವ ಗೋಶಾಲೆ ದಶಮಾನೋತ್ಸವದ ಪ್ರಯುಕ್ತ ರಾಜ್ಯಮಟ್ಟದ ಸಾವಯವ ಕೃಷಿ ಮತ್ತು ಕುಲಗೋವುಗಳ ಸಮ್ಮೇಳನ ಇಂದು ಸೋಮವಾರಪೇಟೆನ ಅಂಕನಹಳ್ಳಿ ಗ್ರಾಮದ ಶ್ರೀ ತಪೋಕ್ಷೇತ್ರ ಮನೆಹಳ್ಳಿಯಲ್ಲಿ ನಡೆದು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಡೆಯಿಂದ ಕೇಂದ್ರ ಲೋಕಸೇವಾ ಆಯೋಗದವು ನಡೆಸುವ ಐಎಎಸ್ ಐಪಿಎಸ್ ಪರೀಕ್ಷೆಗೆ ಹಂಗೆ ಕರ್ನಾಟಕ ಲೋಕಸೇವಾ ಆಯೋಗದವು ನಡೆಸುವ ಕೆಎಎಸ್ ಪೈಪೋಟಿ ಪರೀಕ್ಷೆಗಳಿಗೆ ಅನುಕೂಲ ಆಗುವ ತರಬೇತಿನ ಕೊಟ್ಟವೆ. ಕುಸಿರವ್ ಇದೇ ತಿಂಗಳ 29 ಹೆಸರು ನೋಂದಾಯಿಸಿ ಗಣಕೃತ ವಿಶ್ವವಿದ್ಯಾನಿಲಯದ ಕುಲಸಚಿವರು ತಿಳಿಸಿದರು. ಭಾರತ ಚುನಾವಣಾ ಆಯೋಗ ಇದೇ ತಿಂಗಳ 31 ಮುಟ ರಾಷ್ಟೀಯ ಮತದಾರ ಜಾಗೃತಿ ಪೈಪೋಟಿನ ಏರ್ಪಾಡು ಮಾಡಿಟ್ಟು ಕುಸಿರವು ಬೇರೆ ಬೇರೆ ತರದ ಪೈಪೋಟಿಗಳಲ್ಲಿ ಭಾಗವಹಿಸಕತ್ತ ಜಿಲ್ಲಾ ಪಂಚಾಯಿತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಮ್ಮೋರ್ ಸಿಂಗ್ ಮೀನಾವು ತಿಳಿಸಿದಳು. ಜಿಲ್ಲಾ ಮಟ್ಟದ ತ್ರೈಮಾಸಿಕ ಸಭೆ ಇದೇ ತಿಂಗಳ 31 ಬೆಳಿಗ್ಗೆ 11 ಜಿಲ್ಲಾ ಪಂಚಾಯಿತಿ ಸಭಾಬಾಡಲಿ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಂಗೆ ಸಕಲ ಮತ್ತೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಐಸಿಎಆರ್ ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕೇಂದ್ರ ಅಪ್ಪಂಗಡಲಿ ಅಡಿಕೆ ಮತ್ತು ಸಂಬಾರ ಬೆಳೆಗಳ ಅಭಿವೃದ್ಧಿ ನಿರ್ದೇಶನಾಲಯ ಕೋಜಿಕ್ಕೋಡು ಪ್ರಾಯೋಜಿತ ಸಂಬಾರ ಬೆಳೆಗಳ ಸುಧಾರಿತ ಉತ್ಪಾದನಾ ತಂತ್ರಜ್ಞಾನಗಳ ಕುರಿತು ರೈತರಿಗೆ ಒಳ್ಳೆ ಮೆಣಸು ಯಾಲಕ್ಕಿ ಮತ್ತು ಶುಂಠಿ ಬೆಳೆಗಳ ಕುರಿತು ಕೃಷಿ ತರಬೇತಿ ಕಾರ್ಯಕ್ರಮ ನಡೆದು. ಜಿಲ್ಲೆಯಲ್ಲಿ ರಾಷ್ಟೀಯ ಹೈನು ಅಭಿವೃದ್ಧಿ ಹಂಗೆ ಹಾಸನ ಹಾಲು ಒಕ್ಕೂಟದ ಕಡೆಯಿಂದ ಜಿಲ್ಲಾ ಜೇನು ಉತ್ಪಾದಕರ ಸಹಕಾರ ಸಂಘ ಶುರು ಮಾಡುವ ನಿಟ್ಟಲ್ಲಿ ಇದೇ ತಿಂಗಳ 29 ಬೆಳಿಗ್ಗೆ 11 ಕುಶಾಲನಗರ ತಾಲೂಕಿನ ಕೂಡುಮಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಸಭಾಬಾಡಲಿ ಗ್ರಾಮಸಭೆ ನಡೆದಿದೆ. ಆಟ, ಕೊಣ್ತ, ಸಾಹಿತ್ಯ, ಕರಕುಶಲ, ಚಿತ್ರಕಲೆ, ನಾಟಕ ಸೇರಿದಂಗೆ 8 ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆನ ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಮಾಡಿದ 18 ಒಳಗಿನ ಮಕ್ಕಳಿಗೆ ಬಾಲಗೌರವ ಇನಾಮ್ ಕೊಡಿಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ ತಿಂಗಳ 31 ಆಖೇರಿ ದಿನ. ಜಾಸ್ತಿ ಮಾಹಿತಿ ಬೇಕರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಕಚೇರಿಯಿಂದ ಕೇಳಿ ತಿಳ್ಕೊಳ್ಳಕತ್ತ ಇಲಾಖೆನ ಉಪನಿರ್ದೇಶಕ ಮುದ್ದಣ್ಣವು ತಿಳಿಸಿದಳು. ಮಡಿಕೇರಿ ತಾಲೂಕಿನ ಬೆಟ್ಟಗೇರಿ ಗ್ರಾಮ ಪಂಚಾಯಿತಿ ಸೇರಿದ ಹೆರವನಾಡು ದವಸ ಭಂಡಾರದ ಶತಮಾನೋತ್ಸವ ಜಂಬರ ಇದೇ ತಿಂಗಳ 27 ಬೆಳಿಗ್ಗೆ 9:30 ಹೆರವನಾಡು ಸಂಘದ ಕಟ್ಟಡದಲ್ಲಿ ಏರ್ಪಾಡಾಟು. ಇದೇ ತಿಂಗಳ 28 ಬರುವ ತಿಂಗಳ ಏಪ್ರಿಲ್ 11 ಮುಟ ಎಸ್ಎಸ್ಎಲ್ಸಿ ಪರೀಕ್ಷೆಗ ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಕೆಲವರೇ, ಸಮಯ ಈಗ 7:24. ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಕರ್ನಾಟಕದಾದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಚೆನ್ನೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ದ ವೇಲ್ ಕೆಫೆ ಮಡಿಕೇರಿ ಇವರ ವತಿಯಿಂದ ಇದೇ ಏಪ್ರಿಲ್ 1-3 ಸಣ್ಣ ಉದ್ದಿಮೆದಾರರು, ಚಿತ್ರಕಲಾವಿದರು, ಹ್ಯಾಂಡಿಕ್ರಾಫ್ಟ್ಸ್, ಆಹಾರ ಸಂಬಂಧಪಟ್ಟ ಮೇಳ ಆಯೋಜಿಸಲಾಗಿದೆ. ಮಾಹಿತಿಗಾಗಿ 9980-98-1155. ಪಿಎಸ್ಆರ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ನಿಂದ ಯುಗಾದಿ ಹಬ್ಬಕ್ಕೆ ಬಟ್ಟೆಗಳನ್ನು ಖರೀದಿಸಿ 5-50% ರಿಯಾಯಿತಿ ನಿಮ್ಮದಾಗಿಸಿ. ಪಿಎಸ್ಆರ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಮೈಸೂರು ಮತ್ತು ಮಂಗಳೂರು. ಮೈತಾಡಿ ಗ್ರಾಮತ್ರ ಕುಂಜೀರ ಪಿಂಜಾ ಕುಂಡಚಿರ ಸದ್ಗುರು ಸಮಾಜತ್ರ ಕಾಲ್ತ್ರ ಮಹಾಸಭೆ ಇದೇ ಇರೋ ತೇಳಂಗ ನಾರಾಚ ಫಲಕ ಒಂಬತ್ತು ಗಂಟೆಕ್ ಕುಂಡಚಿರ ಪೊನ್ನಪ್ಪ ಎಂಡ ಬಲ್ಯ ಮನೇಲಿ ಕುಂಜೀರ ಅಯ್ಯಪ್ಪಂಡ ಅಧ್ಯಕ್ಷತೆಯಲ್ಲಿ ನಡಪ. ಸಂಘತ್ರ ಸದಸ್ಯಂಗ ಸಮಯಕ್ಕೆ ಸರಿಯಾಯ್ತು ಬಂತು ಕೂಡಿ ಆಡೋಣಂದು ಸಂಘತ್ರ ಅಧ್ಯಕ್ಷ ಪಿಂಜಾ ಆಡಳಿತ ಮಂಡಳಿ ಕಾರಕ ಖಂಡಿತ. ಬಲ್ಲಮರಟಿ ಭಗವತಿ ದೇವಸ್ಥಾನದ ವಾರ್ಷಿಕ ಹಬ್ಬದ ಪ್ರಯುಕ್ತ ಇಂದು ರಾತ್ರಿ 7:30 ಅಂದಿ ಬೆಳಕು, ನಾಳೆ ಶುಕ್ರವಾರ ರಾತ್ರಿ 7:30 ಇರು ಬೆಳಕು, 26 ಶನಿವಾರ ಪಟ್ಟಣಿ, 27 ಭಾನುವಾರ ದೇವಿ ಜಳಕ, 28 ಸೋಮವಾರ ನಾಗಪೂಜೆ ಮತ್ತು ಶುದ್ಧ ಕಲಶ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ತಕ್ಕ ಮುಖ್ಯಸ್ಥರು ಕೋರಿದ್ದಾರೆ. ಕಾಲಕ್ಕೆ ಅನುಗುಣವಾದ ಫ್ಯಾಷನ್ ಬಟ್ಟೆಗಳೊಂದಿಗೆ ಇದೆ ಮಾರ್ಚ್ 28 ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್. ಉದ್ಘಾಟನಾ ದಿನದಂದು ಶೋರೂಮ್ ಸಂದರ್ಶಿಸಿ ಉಚಿತ ಕೂಪನ್ ಮೂಲಕ 2,000 ಬಟ್ಟೆಗಳನ್ನು ಉಚಿತವಾಗಿ ಖರೀದಿಸಿ. ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್, ವಿರಾಜಪೇಟೆ. ಕೊಡಗಿನಲ್ಲಿ ಜಾಗ ಮಾರಾಟಕ್ಕಿದೆ, ಮಧ್ಯವರ್ತಿಗಳಿಗೆ ಅವಕಾಶವಿಲ್ಲ. ಆಸಕ್ತರು ಕೂಡಲೇ ಸಂಪರ್ಕಿಸಿ ಮೊಬೈಲ್ 6361981214. ಫರ್ನಿಚರ್ ತಗೊಳ್ಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಐತಿಹಾಸಿಕ ಹಿನ್ನೆಲೆ ಉಳ್ಳ ಬೇರಳಿನಾಡರ ಶ್ರೀ ಜೋಡು ಭಗವತಿ ದೇವರ ನಮ್ಮೆರ ಮಾರಿಪತ್ಲ ನಾಳೆ ಬೊಳ್ಳಿಯಾಚೆ ನೆರಪು, ಮತ್ತೆ ಚೆನ್ನಿಯಾಚೆ ದ್ಯಾವಕುಳಿಪು ನಡಪ. ಭಕ್ತಾದಿಯೆಲ್ಲ ಬಂತು ದೇವಡ ಆಶೀರ್ವಾದ ಪಡೆದು ತಕ್ಕ ಮುಖ್ಯಸ್ಥಂಗ ಕಟ್ಟಂಡಿತ. ವೆಲ್ಕಮ್ ಟು ದ ಗ್ರ್ಯಾಂಡ್ ಲೈಫ್. ಹುಂಡೈ ಅಲ್ಕಾಜ್ ಪ್ರೀಮಿಯಂ ಮತ್ತು ಕಂಫರ್ಟ್ ಅನ್ನು ಮರು ವ್ಯಾಖ್ಯಾನಿಸಲು ಸಿದ್ಧವಾಗಿದೆ. ಇದೀಗ 6 ಮತ್ತು 7 ಸೀಟರ್ ನಲ್ಲಿ ಲಭ್ಯ, ಹಾಗೂ ಅತ್ಯುತ್ತಮ ವೈಶಿಷ್ಟ್ಯಗಳ ಫೀಚರ್ಸ್ ಗಳಾದ ಆಟೋ ಹೆಲ್ದಿ ಏರ್ ಪ್ಯೂರಿಫೈಯರ್, ಸ್ಮಾರ್ಟ್ ಪ್ಯಾನರೋಮಿಕ್ ಸನ್ರೂಫ್, ಬೋಸ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್, ಟ್ರಾಕ್ಷನ್ ಕಂಟ್ರೋಲ್ ಮೋಡ್ಸ್, ಅಡ್ವಾನ್ಸ್ ಹುಂಡೈ ಬ್ಲೂ ಲಿಂಕ್. ಇಂದೇ ನಿಮ್ಮ ಹತ್ತಿರದ ಅದ್ವೈತ್ ಹುಂಡೈ ಶೋರೂಮ್ ಗೆ ಭೇಟಿ ನೀಡಿ. ಇದೀಗ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಮನೆಯಲ್ಲೇ ಕುಳಿತು ಪರಿಹಾರ ಕಂಡುಕೊಳ್ಳುವ ಅದ್ಭುತ ಅವಕಾಶ. ಕೇವಲ ಒಂದು ಫೋನ್ ಕಾಲ್ ಮೂಲಕ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅನುಭವಿ ತಜ್ಞರೊಂದಿಗೆ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳಿ, ಅದು ಕೂಡ ಉಚಿತವಾಗಿ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಮೈಸೂರಿನ ಗೋಪಾಲಗೌಡ ಹಾಸ್ಪಿಟಲ್, ನ್ಯೂರೋಜೋನ್ ಥಾರ್ ಪ್ರಾಜೆಕ್ಟ್ನ 08214001606 ಈ ಸಂಖ್ಯೆಗೆ ಕರೆ ಮಾಡಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಫೋನ್ ನಂಬರ್ ಮತ್ತೊಮ್ಮೆ 08214001606. ಪ್ರಿಯ ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ. ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮವನ್ನು ಪರಿಣತರು ನಡೆಸಿಕೊಡಲಿದ್ದಾರೆ. ಕೇಳಿ ಪ್ರತಿ ಭಾನುವಾರ ಸಂಜೆ 5 ಮಾರ್ಗದರ್ಶಿ. ನಿಧನ ಸುದ್ದಿ. ಹಾರಂಗಿ ಯಡವನಾಡು ಗ್ರಾಮದ ಬಾರನ ಕಾರ್ಯಪ್ಪ ಅವರು ಇಂದು ನಿಧನರಾದರು. 96 ಪ್ರಾಯದ ಬಾರನ ಕಾರ್ಯಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಸ್ವಗ್ರಾಮದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿಯನ್ರುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಮತದಾರಂಗಡ ಶಿಕ್ಷಣ ಪಿನ ಸಹಭಾಗಿತ್ವ ಚಟುವಟಿಕೆ ಸ್ವೀಪ್ನ ಇನ್ನೆಚ್ಚಕ್ಕೂ ಪರಿಣಾಮಕಾರಿಯಾಯಿತು ನರ್ತುವನೆಕ್ಕೆ ಸ್ವೀಪ್ರ ರಾಜ್ಯ ನೋಡಲ್ ಅಧಿಕಾರಿ ವಸ್ತ್ರದ್ ಅಣಚಿ. ಸ್ವೀಪ್ ಕಾರ್ಯಚಟುವಟಿಕೆ ಮತದಾರಂಗಡ ಸಾಕ್ಷರತಾ ಸಂಘ ಪಿನ್ಯ ರಾಷ್ಟೀಯ ಮತದಾರಂಗಡ ಜಾಗೃತಿ ಪೈಪೋಟಿ ರಮೀದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಚೇರಿ ಸಭಾಬಾಡಿಲ್ ಇಂದು ನಡೆದ ಸಮಾಲೋಚನಾ ಸಭೆಯಲ್ಲಿ ಮಾಹಿತಿ ಪಡೆದ ತಕ್ಕಪರಂದ ಅವು ಪ್ರಜಾಪ್ರಭುತ್ವ ವ್ಯವಸ್ಥೆನ ಬಲಪಡಿಸುವಕ್ಕೆ ಮತದಾನತರ ಮಹತ್ವದ ರಮೀದ ಅರಿವಿಕೆ ಅಭಿಯಾನತ್ನ ಅಧ್ಯಯತ ನಡೆತನೊಂದು ಸಲಹೆ ಕೊಡ್ತಿದ್ದು 18 ಬಯತರ ಮೇಲೆ ಉಳ್ಳಂಗಳ ಮತದಾರಂಗಡ ಪಟ್ಟಿಗೆ ಕೂಟುವೋ ಮತದಾರಂಗಡ ಪಟ್ಟಿಲು ಉಳ್ಳಂಗಕ್ಕೆ ಮತದಾರ ಗುರುತು ಚೀಟಿ ಎತ್ತನ ಖಾತ್ರಿ ಮಾಡಿಯವೋ ಕೂಡನಕ್ಕೆ ಚುನಾವಣೆ ನೆರತು ಮತದಾರಂಗಕ್ಕೆ ಮಾಹಿತಿ ಶಿಕ್ಷಣ ಕಾರ್ಯಕ್ರಮ ಪಿನ್ನ ಸಂವಾದತ್ರ ಮೂಲಕ ಮತದಾನತರ ಮಹತ್ವತ್ನ ಅರಿಚಿಡುವನಕ್ಕೆ ಅರಿಚಿಟ್ಟಿತು. ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾ ತಕ್ಕ ಪರಂದಿತ್ ಮತದಾನತ್ರ ಮಹತ್ವತ್ರ ಮೇದ ಗ್ರಾಮ ಪಂಚಾಯತಿ ಮಟ್ಟದ ಪಿನ್ಯಾ ಸ್ಕೂಲ್ ಕಾಲೇಜಿಲು ಪಲತರತರ ಕಾರ್ಯಕ್ರಮ ನಡ್ತನದಾಯ್ತು ಮಾಹಿತಿ ಕೊಡ್ತತ್ತು. ಸಭೆಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಪುಟ್ಟರಾಜು ಕೂಡನಿಕೆ ಮುಖ್ಯಪಟ್ಟು ಕೂಡಿಯಾಡಿ ತಿಂಜತ್. ಕೊಡಗು ಜಿಲ್ಲೆಯಲ್ಲಿ ಸರ್ಕಾರಿ ಜಮೀನು ಮಂಜೂರು ಮಾಡುವನಕ್ಕೆ ಮಾಜಿ ಪಟ್ಟಳ ಕಾರ್ಡ್ ಇಂಜ ಒಟ್ಟು 820 ಅರ್ಜಿನ ಸ್ವೀಕಾರ ಮಾಡಿತು. ಇದತ್ತು 176 ಅರ್ಜಿನ ಇಕ್ಕಾಕನೆ ವಿಲೇವಾರಿ ಮಾಡಿತು. ಪಿನ್ಯ 644 ಅರ್ಜಿ ವಿಲೇವಾರಿಗೆ ಬಾಕಿ ಉಂಡು ಎಂದು ಕಂದಾಯ ಸಚಿವ ಆರ್ ಅಶೋಕ್ ಸದನಕ್ಕೆ ಮಾಹಿತಿ ಕೊಡ್ತತ್ತು. ಸರ್ಕಾರಿ ಜಮೀನು ಮಂಜೂರು ಮಾಡುವನಕ್ಕೆ ಜಿಲ್ಲೆರ ಮಾಜಿ ಪಟ್ಟಾಳಕಾರ ಒಪ್ಪಚಿಟ್ಟ ಅರ್ಜಿ ಸುಮಾರು ಸಮಯದಿಂದ ವಿಲೇವಾರಿ ಆಕತೆ ಬಾಕಿ ಉಳ್ಳನ ಪ್ರಶ್ನೆ ಮಾಡಿದ ವಿಧಾನ ಪರಿಷತ್ ಸದಸ್ಯ ಶಾಂತಿಯನ್ನು ವೀಣಾಚಯಂಗಕ್ಕೆ ಜವಾಬು ಕೊಡ್ತ ಕಂದಾಯ ಸಚಿವಂಗ ಭೂ ಲಭ್ಯತಾ ಪಟ್ಟಿ ಪೊಲೆ ಜಮೀನು ಇಲ್ಲತ ಪೋಚಂಗಿ ಜಮೀನಿನ ಬದಲು ಗ್ರಾಮೀಣ ಭಾಗ